ಅಂತೇಳಿ ಎಷ್ಟು ಹುಲ್ಲು ಇದ್ರು ಭೀ ನಾವು ಬಿತ್ತದು ಸುಮ್ ಕುಂಟಿ ಹೊಡೆಯೋದು ರೆಂಟಿ ಹೊಡೆಯೋದು ಮಾಡ್ತಿದ್ದೇವ್ರಿ. ಅದು ಹುಲ್ಲೆಲ್ಲ ಭೂಮಿ ಒಳಗಿಂದ ರಸ ಎಲ್ಲ ಹೀರಿ ಆ ಭೂಮಿ ಒಳಗೆ ಸತ್ವನೆ ಉಳಿತಿದ್ದಿಲ್ಲ. ಅದು ಹಿಂಗಾಗಿ ಇಳುವರಿ ನಾವು ಇದು ಮಾಡ್ತಿದ್ದೇವ್ರಿ. ಈಗ ನಾವು ಈ ಒಂದ್ ಎರಡು ಮೂರ್ ನಾಲ್ಕು ವರ್ಷ ಹಿಡಿದು ಆ ಹುಲ್ಲು ಮೊದಲೇ ಬೆಳೆಸದಿಲ್ಲ ಭೂಮಿ ಒಳಗೆ ಬಂದಂಗ ತಿರುಗಾಡಿಕೆ ಗಳೆ ಬಂದ್ರೆ ಗಳೆ ಹೊಡೆದ್ರೆ ಗಳೆ ಹೊಡೆದ ಐ ಅದು ಅದು ಬರೀ ತಿರುಗಾಡಿಕೆ ಎಲ್ಲ ನಮ್ಮ ಹೆಣ್ಮಕ್ಳು ಪೂರ ಹುಲ್ಲು ಆಯ್ತು ಬಿಟ್ಟಾರ್ರಿ. ಅದಕ್ಕೆ ಹುಲ್ಲೇ ಬರಕೂಡೋದಿಲ್ರಿ, ಬಿತ್ತಾತಾನೆ ಹುಲ್ಲು ಬರಕೂಡೋದಿಲ್ರಿ. ಅದು ಬಿತ್ತದ ಮೇಲೆ ಮುಂದೆ ಸದಿನೇ ಉಡಿಸ್ಕೊಳ್ಳ ಅಂದ್ರೆ ಬೆಳಿ ಒಳಗೆ ತೆಗಿಯಂತದ್ದು ಲೇಬರ್ ಹೆಚ್ಚಿಗೆ ಹಿಡಿತದ್ರಿ, ಕರಡಿ ಒಳಗೆ ತೆಗೆಯೋದು ಲೇಬರ್ ಕಮ್ಮಿ ಇಡ್ತದ್ರಿ. ಮೊದಲೇ ಸ್ವಚ್ಛತೆ ಇಟ್ಟಬಂದ್ರೆ ನಾವು ಬೆಳಿ ಒಳಗೆ ಹುಲ್ಲು ಬರಲ್ಲ ತೇಳಿ ನಾವು ಮೊದಲೇ ಎಲ್ಲ ಸ್ವಚ್ಛ ಕ್ಲೀನ್ ಇಟ್ಟಿದ್ದೇವೆ. ಅಡ್ಡಿಲ್ಲ, ಅದ್ರ ನಂತರ ಮತ್ತೆ ಏನ್ ಮಾಡಿದ್ರಿ? ಅದರದಿಂದ ಏನ ನಾವು ಜೋಳ ಬಿತ್ತಿ ನೇರವಾಗಿ ಈ ಎಜಟಿ ಏನ್ ಬಿತ್ತರ ಹಿಂದಿನ ಹ್ಯಾಂಗ್ ಬಿತ್ತರ ಹಂಗೆ ಬಿತ್ತಿದ್ದೇವ್ರಿ. ಅದು ಬಿತ್ತಿ ಇದು ಮಾಡಿದ್ರೆ ಭೀ ಈಗ ಅದು ಭೂಮಿ ಒಳಗಿನ ಫಲವತ್ತತೆಯನ್ನು ಹೆಚ್ಚಿಗೆ ಇದ್ದಸಿಂದ್ರಿ ನಾವು ಹೊಲಕ್ಕೆ ಹಾಳು ಮಣ್ಣು ಕಡಿದಿದ್ದೇವ್ರಿ. 40 ಟ್ರಿಪ್ ಒಂದೂವರೆ ಎಕರೆಕ್ಕೆ 40 ಟ್ರಿಪ್ ಹಾಳು ಮಣ್ಣು ಹೊಡೆದಿದ್ದೇವ್ರಿ. ಹಾಳು ಮಣ್ಣು ಹೊಡೆದು ಅದು ಭೂಮಿ ಒಳಗೆ ಹುಲ್ಲು ಬೆಳಗುಟ್ಟಿಲ್ಲ. ಅದು ಬೆಳಗುಳಿರೋದಕ್ಕೆ ಏನಾಗಿದ್ರೆ ಭೂಮಿ ಬಹಳಷ್ಟು ಡೆವಲಪ್ ಆಗಿ ಈಗ ಏನದ ಭಯಂಕರ 12 ಫೀಟ್ ನಂತರ 10 ಫೀಟ್ ನಂತರ ಎತ್ತರ ಜ್ವಾಳ ಹೋಗ್ತದೆ. ಯಾವ ತಳಿಗಳು? ಅದು DSB-4 ರೀ. ಅದು DSB-4 ಅದು ನಮ್ಗೆ ಅಂಜಾರ ಹಕ್ಕಿ ಕಾಟ ಹೆಚ್ಚಿಗದ್ರೆ ನಮ್ಮಲ್ಲಿ ಗಿಡಗಳು ಹೆಚ್ಚಿಗದ್ರೆ ಕಬ್ಬದ್ರೆ ಮಗಲಾಗ ಹಕ್ಕಿ ಕಾಟ ಹೆಚ್ಚಿಗಾಗಿ ನಾವು DSB-4 ತಂದು ಹಾಕಿದೇವ್ರಿ. ಆ DSB-4 12 ಫೀಟ್ ಎತ್ತರ ಹೋಗಿದ್ರಿ. ಬರೀ ಹಿಂಜಿಂಜರ್ ಕೂದ್ರ ಮನುಷ್ಯನ ತಲೆ ಮೇಲೆ ಕೂದ್ರೆ ಹಂಗಿರ್ತದ ಆ ನಮ್ಮ ಅದಕ್ಕೆ ತಲೆ ಹಕ್ಕಿ ಕುಡಕ್ ಚಾನ್ಸಸ್ ಇಲ್ರಿ. ಅಂದ್ರೆ ಹಕ್ಕಿ ಜಾರತಾವ್, ಕಾಲ್ ಜಾರತಾವ್, ಕಾಲ್ ಜಾರತ ಕೂಡಿಕೆ ಬರಲ್ರಿ, ಕೂಡಕ್ ಆಗೋದಿಲ್ಲ. ಹಿಂಗಾಗಿ ಅದ ಏನದ ನಮ್ಗೆ ಅಲ್ಲಿ ಹಕ್ಕಿ ಕಾಟ ತಡೆ ಹಿಡ್ದದ್ರಿ, ಏನು ನಮ್ಗೆ ಅದ ಹಾಳಾಗಿಲ್ರಿ. ಹಿಂಗಾಗಿ 1.5 ಎಕರೆದಾಗ 30 ಚೀಲ ಜೋಳ ಬೆಳೆದೇನ್ರಿ. 7 ಟ್ರ್ಯಾಕ್ಟರ್ ಕಣಕಿಗದ್ರಿ. ನಮಗ ಜೋಳದಕ್ಕಿಂತಾನು ಕಣಕಿ ಬಹಳ ಮುಖ್ಯರಿ ನಮ್ಮ, ಯಾಕಂದ್ರೆ 22-23 ದನವರಿ ನಮಗ ಕಣಕಿದೆ ಮೇನ. ಅದಕ್ಕಾಗಿ ನಾ ದಾಟಿ ಬಿತ್ತಿ ಜೋಳದ ಮೇವಿನ ದಶಿಂದ ನಾ ಹೆಚ್ಚಿಗೆ ಇಳುವರಿ ತಗೊಂಡೇನ್ರಿ. ಅದಕ್ಕ ಮೊದಲು ನಾವೊಂದು 2 ಎಕರೆದಾಗ 40 ಚೀಲಾನು ಬೆಳೆದೇನ್ರಿ. 40 ಚೀಲ ಬೆಳೆದಾಗ ನಾವಾಗ 9 ಟ್ರ್ಯಾಕ್ಟರ್ ಕಣಕಿಯಾಗಿದ್ರಿ. 40 ಚೀಲ ಜೋಳ ಆಗ್ಯದ. ಅದು ಒಂದು ಏನದ ನಮಗ 2000 ರೂಪಾಯಿ ನನಗೆ 22 ಚೀಲ ಜೋಳ ನಮ್ಮ ಮನೆಗೆ ಹೋಗ್ತಾವ. 22 ಚೀಲ ಜೋಳ ಇಟ್ಕೊಂಡು ಉಳಿಕೆವನ್ನ 2000ದಾಗ ಮಾಡ್ಯಾರೇನ್ರಿ. ಮೊದಲು ಹೋದ ವರ್ಷ 16 DSB-4 1600 ರೂಪಾಯಿಗೆ 1 ಚೀಲ ಕೊಟ್ಟೇನ್ರಿ. ಇಷ್ಟು ಒಂದು ಇಳುವರಿ ಬರೋದಕ್ಕೆ ಏನು ಕಾರಣ ಅಂತೀರಿ? ಇಳುವರಿ ಬರ್ಲಿಕ್ಕೆ ಅದೇ ಭೂಮಿಗೆ ನಾವು ಏನದ ರಾಸಾಯನಿಕ ಅಲ್ಲಿ ಮತ್ತೆ ಇದು ಎಲ್ಲ ಉಪಯೋಗಿಸೋದ್ ಬಿಟ್ಟು ನಾವು ಅದಕ್ಕಾನು ಹೆಚ್ಚಿಗೆ ಇಳುವರಿ ಪಡಿಬೇಕಾದ್ರೆ ಈಗ ನಾವು ತಿಪ್ಪಿ ಗೊಬ್ಬರ ಅಥವಾ ಹಾಳು ಮಣ್ಣ ಇಂಥದ್ ಇದರದಿಂದ ನಾವು ಹೆಚ್ಚಿಗೆ ಇಳುವರಿ ಪಡಿತೇವೆ. ಹೊರತಾಗಿ ನಾವು ರಾಸಾಯನಿಕದಿಂದ ಹೆಚ್ಚಿಗೆ ಇಳುವರಿ ಪಡೆಯೋದ ಆಗಲ್ರಿ. ಈಗ ರಾಸಾಯನಿಕದಾಗ ಇರೋಂತದಕ್ಕಿಂತ ಹೆಚ್ಚಿಗೆ ಪ್ರಾಡಕ್ಟ್ ಇದ್ರಾಗಿರ್ತದ್ರಿ ನಮ್ಮ ಹಾಳು ಮಣ್ಣಿನಾಗ ತಿಪ್ಪಿ ಗೊಬ್ಬರದಾಗ ರೀ. ಈಗ ರೋಗ ಬರಲ್ರಿ, ರೋಗ ಕಂಟ್ರೋಲ್ ಆಗ್ತದ್ರಿ ಈಗ ನಾವು ಹಾಳು ಮಣ್ಣ ಮತ್ತು ತಿಪ್ಪಿ ಗೊಬ್ಬರ ಹಾಕಿದಕ್ಕ. ಈಗ ರಾಸಾಯನಿಕ ಉಪಯೋಗಿಸಿದಕ್ಕ ರೋಗ ಬರ್ತದ್ರಿ. ಈಗ ಜೋಳಕ್ಕ ನಾವು ಯೂರಿಯಾ ಹಾಕಿದೇವ್ ಮುಂದೆ ಯೂರಿಯಾ ಹೊಡೆದ ನೀರ್ ಕಟ್ಟದೇವ್ ಅಂದ್ರ ಎಲ್ಲರೂ ಅತಿ ಬಿದ್ದ ಜೋಳದ ಮ್ಯಾಲ ದಾಣಿ ಆಕಾರದಾಗೆ ಎಲ್ಲ ರಸ ಹೀರಿ ಹೋಗ್ತದ್ರಿ. ಅದೆಲ್ಲ ಏನಾಗ್ತದೆ ಅದ ಇದಕ್ಕೆ ಅದು ಬರಲ್ರಿ. ಅದು ಅನುಭವ ಆಗ್ಯದ ನಿಮಗೆ? ಅದು ಅನುಭವ ಆಗ್ಯದ. ಈಗ ಹಾಳು ಮಣ್ಣು ಹಾಕಿದ್ನಿ ಅಂತಂದ್ರಲ್ಲ, ಎಷ್ಟು ಹಾಳು ಮಣ್ಣು ಹಾಕಿದ್ರಿ ಮತ್ತ ಹಾಳು ಮಣ್ಣು ಎಲ್ಲಿಂದ ತಂದ್ರಿ ನೀವು? ಮೊದಲ ನಮ್ಮ ಊರಾಗ ಅಲ್ಲಿ ಒಂದು ಕುಲ್ಕಣ್ಣರ ಮನಿ ಇತ್ರಿ ಹಾಳ. ಆ ಮನಿ ಅವ್ರು ಊರ್ ಬಿಟ್ಟು ಎಲ್ಲ ಹೋಗ್ಲಕತ್ತಿರು. ಹೋಗವತ್ತಿನಾಗ ಅವ್ರಿಗೆ ನಮಗೆ ಚಲೋ ಪರಿಚಯ ಐತ್ರಿ. ಅವ್ರು ನನಗ ಒಂದ್ 10,000 ರೂಪಾಯಿಗೆ ನನಗ ಅದು ಮನಿ ಕೊಟ್ಟು ಹೋದ್ರಿ. ಅದು ಹಳೆಯ ದಾಡಿಗೆ ಮನಿ ರೀ. ಅದು ನೆಲದಕ್ಕಿಂತ ಹೈಟ್ 10 ಫೀಟ್ ಮಣ್ಣು ತುಂಬಿದೆ ಮನಿ ರೀ. ಅದು ಯಾರ ಕಾಡ್ರ ಬಂದ್ರು ಗಾಡಿ ಬಿಚ್ಚಿದ್ರ ಅದ ಬುಡ್ಕಿನ ಮಣ್ಣೆ ಹತ್ತಬೇಕು ಮ್ಯಾಲ ಮನಿ ಹತ್ತಬಾರ್ದ ಅಂತೇಳಿ ಆ ಟೈಪ್ ಮಾಡಿ ಅದು ತುಂಬಿದ ಮನಿ ಐತ್ರಿ. ಅದನ್ನ ನಾ ಖರೀದಿ ಮಾಡದ ಅದು ಮನಿ ಎಲ್ಲ ಈಗ ಬಿದ್ದದ್ರಿ. ಅದ ಮಣ್ಣ ಇದ ತೆಗದ ನೆಲದ ಸರಿ ಮಾಡಿ ಮನಿ ಕಟ್ಟರ ಉಪಯೋಗ ಆಗ್ತದ ಇದು ಅಂತೇಳಿ ನಮ್ಮ ಅದ ಮನಿ ಕೆಡವಿ ಅದ ಮಣ್ಣು ಹುಳ್ಳಿಗೆ ಶುರು ಮಾಡಿದವ್ರಿ. ಮ್ಯಾಲ 10 ಫೀಟ್ ಅದ್ರ ಬುಡಕ್ 10 ಫೀಟ್ ಅದ್ರಿ. 20 ಫೀಟ್ ಗುಮ್ಮು ಹೊಡೆದು ಕಟ್ಟಲಿಕ್ಕೆ ಈಗಿನ ಕಾಲದಾಗ ಆಗಲ್ಲ ಅಂದ್ರೆ ಅದು ಹೊಲಕ್ಕೆ ಮಣ್ಣು ಹೊಡೆದು ಯೂಸ್ ಮಾಡ್ಕೋಬೇಕಾಯ್ತು. ಆ ಮಣ್ಣ ನಾವು ಒಯ್ದು ಹೊಲಕ್ಕೆ ಹಾಕ್ಲಿಕ್ಕೆ ಅದು ಪೂರ್ತಿ ಎಲ್ಲ ಸಾಕಾಯ್ತಾ ಏನ್ ಮತ್ತೆ ಬೇಕಾಯ್ತ ಮಣ್ಣು ಇಲ್ಲ ಮಣ್ಣು ಇನ್ನ ಅದ್ರಿ. ಈಗ 200 ಟ್ರಿಪ್ ಹೊಡೆದಿನ್ರಿ ನಾ ಈಗ ಅಲ್ಲಿದು ಆ ಜಾಗದೊಳಗಿಂದ ಹಿಂಗ ಒಂದು 70 ಫೀಟ್ ಊಚ ಒಂದು 40 ಫೀಟ್ ಆಗಲ್ಲ ಅದು ಅಷ್ಟು ನನಗ ಆ ಜಾಗ ಕೊಟ್ಟಾರಿ. ಈಗ ಅದು 20 ಫೀಟ್ ಗುಮ್ ಹೊಂಟದ್ರಿ. ಅಂತರ್ದಂದ್ ಮಣ್ಣು ಈಗ ಒಂದು 200 ಟ್ರಿಪ್ ಹೊಡೆದಿನ್ರಿ ಇನ್ನ 200 ಟ್ರಿಪ್ ಅದ್ರಿ. ಅದು ಒಮ್ಮೆ ಹೊಡೆದ ಕಾಲ ಏನ್ ಮಾಡೋದ ಹೆಂಗ ನಾವ್ ಯಾವಾಗ ಬೆಳಿಗ್ಗೆ ಡೆವಲಪ್ ನಾವ್ ಯಾವಾಗ ಮಾಡ್ಕೋಬೇಕಾಗ್ತದ ಅವಾಗ ಅವಾಗ ಹಂತ ಹೊಡಿಬೇಕತ್ತ. ನಾ ಏನದ ಇದ್ ಮಾಡ್ಕೊಂಡು ಇಟ್ಕೊಂಡು ಕೂತೀನ್ರಿ. ಹೋದ ವರ್ಷ ನಮ್ಮ ಹಳ್ಳಿ ಒಳಗ ಒಂದು 40 ಟ್ರಿಪ್ ಖರೀದಿನೂ ತಗೊಂಡೇನ್ರಿ. ಅದು ಒಂದ್ 5,000 ರೂಪಾಯಿ ಖರ್ಚು ಬಂದಿರೋದ ಹುಳ್ಳಿಕ. ಅದು ಬಂದಿದ್ಕೆ ಈಗ ಅದು ಆ ಹೊಲಕ್ಕೆ ತೊಗರಿ ಬಿತ್ತದ್ರ ಒಂದ್ 10-12 ಚೀಲ ಆಗೋದು. ಈಗ ಅದು ಏನಾಗ್ಯದ್ರಿ ಈ ವರ್ಷ 31 ಚೀಲ ತೊಗರಿ ಆಗ್ಯದ್ರಿ. ನಾ ಹಾಳು ಮಣ್ಣು ಹೊಡೆದ್ರಿ. ಅಂತ ಒಂದು ಮಣ್ಣು ಹಾಕಬೇಕು ಅನ್ನುವಂತ ವಿಚಾರ ಹೆಂಗ್ ಬಂತು ಅಂತ? ಅದು ಮೊದಲು ನಮ್ದು ಚವಳ ಭೂಮಿದಾಗ ನಾವು ಅಲ್ಲೇ ಏನದ ಅದು ಮನಿ ಕಟ್ಟಬೇಕತ್ತ ಪಾಯ ಹುಡಲಿಕತ್ತಾರ. ಆ ಪಾಯದಾಗ ಬಂದಿ ಮಣ್ಣು ಹೊರಗೆ ಹಾಕಿ ಚೆಲ್ಬೇಕು. ಒಯ್ದು ಹೊಲಕ್ಕೆ ಹಾಕಿದೇವ್ರಿ. ಹೊರಕ್ ಒಯ್ದು ಹಾಕದಾಗ ಆ ಭೂಮಿದಾಗ ಬಹಳಷ್ಟು ಇಳುವರಿ ಬತ್ರಿ. ಎಂದು ಬೆಳಿಲಾರದು ಭಯಂಕರ ಬೆಳಿ ಅದು ಇದ್ರದಿಂದ ಬಂದದ ಅಂತ ನಮ್ಗೆ ಗುರುತಾಗಿ ಮುಂದೆ ಅದು ಹುಡ್ಲಿಗೆ ಶುರು ಮಾಡಿದೇವ್ರಿ. ಇದ್ರ ಬಗ್ಗೆ ನೀವು ಯಾರಿಗಾದ್ರೂ ವಿಜ್ಞಾನಿಗಳಿಗೆ ಅಥವಾ ತಜ್ಞರಿಗೆ ಕೇಳಿದ್ದು ಅಥವಾ ವಿಚಾರ ವಿನಿಮಯ ಮಾಡಿದ್ದೇನಾದ್ರೂ ಅದನ್ನ? ಎಲ್ಲ ಮೊದಲು ಆ ಹೇಳಿ ನಾವು ಅಷ್ಟು ನಾವು ಸಂಪರ್ಕ ಇದ್ದಿದ್ದಿಲ್ರಿ. ಈಗ ಏನು ಮಣ್ಣು ಹೊಡೆದಿರಿ, ಇದಕ್ಕೆ ಎಷ್ಟು ಖರ್ಚು ಮಾಡಿರಿ? ಅದಕ್ಕೆ ನಾ 4 ಎಕರೆ 1,15,000 ಖರ್ಚು ಬಂದದ್ರಿ. 1,200 ಟ್ರ್ಯಾಕ್ಟರ್ ತಂದ ಹಾಕಿಂಡ್ರದು, ಅದ ಡೆವಲಪ್ಮೆಂಟ್ ಮಾಡಿ ಕಬ್ಬು ಹಚ್ಚಿದಾರಿ, ಭಾರಿ ಅದ ರೀ ಕಬ್ಬು. ಈಗ ಒಂದು ವಿಚಾರ ಹೇಳಿದ್ರಿ ನೀವು, ಬಹಳ ಹತ್ತಿ ಬಿತ್ತೀವಿ ನಾವು ಜೋಳ ಅಂತೇಳಿ, ಏನೇನು ಕಾರಣ ಅದಕ್ಕೆ? ಮೇವಿನ ದಶಿಂದ ಹತ್ತಿ ಬಿತ್ತಿದ್ರು ನಾವು, ಜೋಳ ಎಟ್ಟರೆ ಬೆಳಿಲಿ, 10 ಬೆಳಿಲಿ, 15 ಬೆಳಿಲಿ, ಬಂದ್ರೆ 10 ಚೀಲ ನಾವು ಖರೀದಿ ತಗೊಂಡು ಉಳ್ಳಕ್ ಬರ್ತದ, ಎತ್ತಿಗೆ ಮೇವು ಕಮ್ಮಿ ಬಿದ್ರೆ ತರದಾಗಲ್ಲ, ದನ ಬಹಳ ಅಂತೇಳಿ ನಾವು ಮೊದಲು ಹಿಂಗಾದ್ರೆ ಬೆಳಿತದ ನಮ್ಗೆ ವಿಚಾರ ಇದ್ದಿದ್ದಿಲ್ರಿ. ಸೊಂಬ ದಾಟ ಮೇವಿನ ದಶಿಂದಾಗಿ ನಾವು ಬಿತ್ತಿದೇವ್ರಿ, ಅದು ಎಷ್ಟು ದಾಟಿ ಇದ್ರೂ ಸುದ್ದಕ್ಕೆ ತೆನಿ ಒಂದೇ ಲೆವೆಲ್ ಬಿಟ್ಟಿತ್ತು. ಬಹಳ ಜನ ಬಂದು ನೋಡ್ಯಾರಿ. ಈ ಜೋಳ ಬೆಳೆದಕ್ಕಿಂತ ಮೊದ್ಲು ಏನ್ ಪರಿಸ್ಥಿತಿ ಇತ್ತು? ಈ ಜೋಳ ಬೆಳೆದಕ್ಕಿಂತ ಮೊದಲೇನ್ರಿ ನಾವು ಇಷ್ಟು ದನ ನಮ್ಗೆ ಸಾಕಲಿಕ್ಕೆ ಆಗ್ತಿದ್ದಿಲ್ರಿ. ದನ ಈಗ ಹಂಗೆ ವರ್ಷ 4 ದನ ಇತ್ತವ್ರಿ, 4 ಹೆಚ್ಚಿಗೆ ಹಾಕೋತಂಟವ್. ಮೊದಲು ಈಗ 4 ದನ ಇತ್ತಂದ್ರೆ ನಮ್ಗೆ ಮೇವು ತಂದು ಹಾಕದಾಗ್ತದಿಲ್ರಿ. ಅವ್ ದನಗಳು ಏನದ ಸುಮ್ ಸೈರೆ ಹೊಡೆಯೋದು, ತಂದು ಮನ್ಯಾಗ ಕಟ್ಟೋದು, ಅವ್ ಬೆಳಗಾನ ಏನು ಮೇವು ಹಾಕೋದಿಲ್ಲ, ಅವಕ್ಕೆ ಏನೂ ಇಲ್ಲ. ತಂದು ಹಾಕಬೇಕಂದ್ರೆ ಎಲ್ಲಿ ಖರೀದಿ ತರೋದು, 1,000 ರೂಪಾಯಿ ಗಾಡಿ ಸಿಗ್ತದೆ, ಎಲ್ಲಿ ತರೋದ ಅಂತೇಳಿ ತಂದೆ ಹಾಕ್ತಿದ್ದಿಲ್ಲ. ಹಿಂಗಾಗಿ ನಮ್ಮ ಮನೆಗೆ ದನ ಹೆಚ್ಚೋಕಲ್ ಆಗ್ತಿದ್ದ ಹೇಳ್ರಿ. ಈಗ ಏನದ ನಾವು ದನಗಳು ಎಲ್ಲ ಎಷ್ಟು ದನ ಆದ್ರೂ ಬದುಕಿಸ್ತೇವನ ಅಂತ ಒಂದ್ ಧೈರ್ಯ ಬಂದದ. 4 ಎಕರೆ ಒಳಗೆ 70 ಚೀಲ ಜೋಳ ಬೆಳೆದಿರಿ, ಮತ್ ಸಾಕಷ್ಟು ಪ್ರಮಾಣದೊಳಗೆ ಕಣಕಿನ ಬೆಳೆದ್ರಿ. ಜೋಳ ಬೆಳೆದು ಒಂದು ಕ್ರಾಂತಿನೆ ಮಾಡದಂಗ ಆಯ್ತು ನಿಮ್ಮ ಊರೊಳಗೆ. ಎಲ್ಲರೂ ಬಹಳ ವಿಚಿತ್ರ ಆಯ್ತಲ್ಲ ಇದು ಅಂತ ಅಂದಿರ್ಬೇಕಲ್ಲ ನಿಮ್ಮ ಊರಿನವರೆಲ್ಲರೂ? ನಿಮ್ಮ ಮನೆಯೊಳಗೆ ಈಗ ಸುಮಾರು 20 ಜಾನುವಾರುಗಳು ಅದಾವ ಅಂತ ಹೇಳಿದ್ರಿ. ಈ ಜಾನುವಾರುಗಳಿಗೆ ಮೇವನ್ನ ನೀವು ಸಾಕಷ್ಟು ಪ್ರಮಾಣದೊಳಗೆ ಈಗ ಬೆಳೀತಾ ಇದ್ರಿ ಜೋಳದ ಮೇವನ್ನ. ಇದರ ಸಗಣಿ ಏನ್ ಬರ್ತದ, ಮೂತ್ರ ಏನ್ ಬರ್ತದ, ಇದನ್ನ ಯಾವ ರೀತಿ ನೀವು ಉಪಯೋಗ ಮಾಡ್ತಾ ಇದ್ರಿ? ಮೊದಲೇ ಏನದ ನಾವು ಎತ್ತ ಪ್ರಕಾರ ಒಯ್ಯೋದು, ಒಯ್ದು ಅಲ್ಲಿ ತಿಪ್ಪಿಗೆ ಚೆಲ್ಲೋದು, ಉಚ್ಚಿ ಹಂಗೆ ಹಳ್ಳಕ್ ಬಿಡೋದು, ಆ ಕಡೆ ಏನಾದ ಇದು ಮಾಡೋದು ಮಾಡ್ತಿದ್ದೇವೆ. ಈಗ ನಾವು ಸಾವಯವ ಕೃಷಿ ಮಷಿನ್ ಕಡ್ದು ನಮಗೇನದ ಪ್ರತಿಯೊಂದು ರೈತಗ ಸಾವಯವ ಕೃಷಿ ಮಿಷನ್ ಯಾರು ಮೆಂಬರ್ ಆಗ್ಯಾರ, ಆ ಮೆಂಬರ್ಗಳು 10,000 ರೂಪಾಯಿ ಒಂದು ಎತ್ತಿನ ದಾವಣಿ ಕಾಲಾಗ ಪರಿಸಿ ಹಾಸಿ ಹೌದ್ ಮಾಡಿದ್ರು 10,000 ಕೊಡ್ತಿದ್ದೇವೆ ಅಂತೇಳಿ ಅವ್ರ ಒಂದು ನಮಗೆ ಕೊಡ್ತೀನಿ ಅಂತ ಹೇಳಿದಾಗ ನಾವು ಈಗ ಅದ್ರಾಗ ಇದು ಮಾಡಿದ್ರೆ ನಮಗೆ ಒಂದು 6 ಜನ ರೈತರಿಗೆ ನಮ್ಮ ಆ ತರ ಕೊಟ್ಟಿಗೆ ಕಟ್ಟಿ ಅದಕ್ಕೆ ನಾಲಿ ಮಾಡಿ ಉಚ್ಚಿ ಒತ್ತಡ ಬಂದು ಅದು ಅಲ್ಲಿ ಹೌಸ್ ಮಾಡಿ ಅದು ಹೌಸಿಗೆ ಬೆಳಪ್ಲೇ ಮಾಡಿದೆವು. ಅದಕ್ಕೆ ಕೆಲವೊಂದು ಮಂದಿ ಬಳಕೆ ಬ್ಯಾರಲೆ ಒಯ್ದು ಹೊಲದಾಗ ಚೆಲ್ಲಕತ್ತಾರ, ಕೆಲವೊಂದ್ ಮಂದಿ ಏನು ಉಪಯೋಗಿಸ್ಬೇಕು, ನಾರೆ ನಮ್ಮ ದನ ಬಕ್ಕಳವರಿ, ನಾವೊಂದು ಅಲ್ಲಿ ಹೌಸ್ ಮಾಡಿ ಅದಕ್ಕೊಂದು ಮೋಟರ್ ಕೂಡಿಸಿ ಡ್ರಿಪ್ಪಿನ ಮುಖಾಂತರ ಬಿಡಕತ್ತೇನಿ. ಹೆಚ್ಚಾಗಿದೆ ಏನದ ಅದ ಡ್ರಿಪ್ಪಿಗೆ ಬಿಡದಕ್ಕ ಇದಾಯ್ತು, ಹೊರ ಒಯ್ದು ಭೂಮಿ ಒಳಗೆ ಏನದ ಹೆಣ್ಮಕ್ಕಳಿಗೆ ಹಚ್ಚಿ ನಾ ಏನದ ಇದ್ರಲ್ಲಿ ಬಕೆಟ್ಲೆ ಚಲಸಲ್ಕ ಉಪಯೋಗ. ಹೆಂಗ್ ಮಾಡ್ತೀರಿ? ಇದು ವರ್ಮಿ ಕಾಂಪೋಸ್ಟ್ ದೊಡ್ಡ ಪ್ರಮಾಣದಾಗ ಮಾಡಕತ್ತಿದ್ದು. ಇವತ್ತು ನಾನು KGB ಬ್ಯಾಂಕ್ನಾಗ ಒಂದು 6 ಲಕ್ಷ ರೂಪಾಯಿ ಸಾಲ ತಗೊಂಡಿನ್ರಿ. ನನಗೇನದ KVIC ಕಡೆದ ನನಗೆ ಅದಕ್ಕೆ ಸಬ್ಸಿಡಿನೂ ಕೊಟ್ಟರಿ. ಈಗ ಆಲ್ರೆಡಿ ದೊಡ್ಡ ಪ್ರಮಾಣದಾಗ ನಾವೊಂದು ವರ್ಮಿ ಕಾಂಪೋಸ್ಟ್ ಮಾಡಿದ್ರಿ. ತಿಪ್ಪಿ ಗೊಬ್ಬರ ಉಪಯೋಗ ಮಾಡ್ತಾ ಇದ್ರಿ? ತಿಪ್ಪಿ ಗೊಬ್ಬರನೂ ಉಪಯೋಗ ಮಾಡಿನ್ರಿ, ಮೊದಲನೇ ಸರಿ ಬಡದು ಹಾಕಿ ಹಂಗ್ ಮಾಡಿದಾರಿ, ಈಗೇನದ ವರ್ಮಿ ಕಾಂಪೋಸ್ಟ್ ಮಾಡಿದ್ರಿ. ಈಗ ಜೋಳ ಅಲ್ಲದೆ ನೀವು ಕಬ್ಬು ಬೆಳೀತಾ ಇದ್ರಿ, ಅದ್ರ ಜೊತೆಗೆ ಬಾಳೆ ಕೂಡ ಬೆಳೀತಾ ಇದ್ರಿ, ಬಾಳೆ ಒಳಗೆ ಏನ್ ಅನುಭವ? ಬಾಳೆ ಒಳಗೆ ನಾವು ಸರ ಎತ್ತ ಪ್ರಕಾರ ನಾವು ಹಿಂದಿಂದ ನೋಡಿದ್ರೆ ನಮ್ಮ ಹಿರಿಯರ್ ಅಂತಾರಿ, ಬಡವನು ಬಾಳಿ ಬಲ್ಲವನು ಕಬ್ಬ. ಕಬ್ಬು ನಮ್ ಕೈದಾಗಿಲ್ಲ, ಬಾಳಿ ನಮ್ ಕೈದಾಗದ. ಹಿಂಗ ಒಂದ್ ನಮ್ ಹಿರಿಯರು ಹೇಳಿದಕ್ಕ ನಾವು ನಮಗೂ ಒಂದ್ ಅನಿಸಿದ್ರಿ, ನಮಗ ನಮ್ ಹಿರಿಯರು ಹೇಳ್ತಿರಿ ಸುಳ್ಳ ಅಲ್ಲಪ್ಪ ಇದು ಒಂದಲ್ಲ. 1994 ನಾವು ಒಂದು ಕಬ್ಬು ಹಚ್ಚಿದೇವ್ರಿ 419 ನಂಬರ್, ಅದು 419 ಎಕರೆಕ್ 60 ಟನ್ ಆ ಟೈಮ್ನಾಗ ಬಂದದ್ರಿ. ಅದು ಒಯ್ದು ಅಳಂದ ಸುಗರ್ ಫ್ಯಾಕ್ಟ್ರಿಗೆ ಹಾಕಿದ್ರೆ ಆ ಟೈಮ್ನಾಗ ದುಡ್ಡ್ರೇ ಬರ್ಲಿಲ್ಲ. ಅದು ಬರ್ಲಾರ ಬಿಟ್ಟಿಗೆ ಒಯ್ದ್ರಿ, ಅಡ್ಡಾಡ್ ದಿನಗಟ್ಟಲೆ ಟ್ರಾಕ್ಟರ್ ಕಿರ ಕೊಟ್ಟು ಒಯ್ದ್ರೆ ಪಾಳಿ ಬರ್ಲಾರ್ಕ ನಿಂತು ನಮ್ಗೆಲ್ಲ ನುಕ್ಸಾನ್ ಆಗಿ ಕಬ್ಬು ಉರಿ ಹಚ್ಚಿ ಸುಟ್ಟೆವ್ರಿ ಕಡೆಗೆ. ಉರಿ ಹಚ್ಚಿ ಸುಟ್ಟು ಕಡಿ ತಗಲಿಕ್ಕ 10,000-20,000 ರೂಪಾಯಿ ನಮ್ಗೆ ಖರ್ಚು ಬತ್ರಿ. ಆ ಟೈಮ್ನಾಗ ತೆಗೆದು ಉರಿ ಹಚ್ಚಿ ಸುಟ್ಟು ಕಡ ತೆಗೆದ್ರೆ ನಾವು ಇಲ್ಲಿ ತನಕ ಕಬ್ಬೇ ಮಾಡಿಲ್ರಿ, ಅದು ಬ್ಯಾಡಪ್ಪ ಇದೆ ಅಂದ ನಮ್ದಲ್ಲ ಇದು ಶ್ರೀಮಂತರದ ಅಂತ ನಮ್ಮ ಹಿರಿಯರು ಹೇಳ್ದಂಗ ನಾವು ಕೇಳ್ಕೊಂಡು ಬಿಟ್ಟು ತೊಗರಿ ಮಾಡ್ಕೊತ ಬಂದಿದೇವ್ರಿ. ಮತ್ ಈ ವರ್ಷ ಹೊಳಿ ನಾವು ಸಾವಯವದಾಗ ಮಾಡಿ ಸಾವಯವದಾಗ ಉಪಯೋಗ ಮಾಡಿದ ಗಾಣ ಮಾಡಿ ಬೆಲ್ಲ ಮಾಡಿ ಮಾರ್ಬೇಕನ್ನೋದ ಇದಕ್ಕೆ ಪಟ್ಟ ಪದ್ಧತಿ ಒಳಗೆ ಮಾಡಿದ್ದಾರೆ. ಅದು ಕಬ್ಬು ನನಗೇನದ ಈ ವರ್ಷ ಏನ ಮುಂದೆ ಏನಾಗ್ತದೋ, ನಾವು ಏನು ಸಾವಯವದಾಗ ಮಾರ್ತೇವು ಅಥವಾ ಏನು ಸುಗರ್ ಫ್ಯಾಕ್ಟ್ರಿದವ್ರು ಈಗಾಗಲೇ ನಮಗೆ ಅಗ್ರಿಮೆಂಟ್ ಮಾಡಿಕೊಡ್ರಿ, ನಿಮ್ಗೆ ಕಬ್ಬು ಹೋಯ್ತಿದ್ದ ಹೊಲಕ್ ಬಂದು ಹೋಗ್ಲಿಕತ್ತೇರಿ, ನಾವು ಜರ ಸಾವಯವದಾಗ ಘಾಣ ಮಾಡಿ ಬೆಲ್ಲ ಮಾರ್ಬೇಕು, ಸಾವಯವ ಬೆಲ್ಲ ಮಾಡ್ಬೇಕಂತೇಳಿ ನಾವ್ ಇನ್ನ ಅವ್ರಿಗೆ ಏನದ ಅಗ್ರಿಮೆಂಟ್ ಬೌಂಡ್ರಿಗೆ ನಾವು ಸಹಿ ಹಾಕಿಲ್ರಿ. ಕಬ್ಬು ಚಲೋ ಅದರಿ, ಮತ್ ನಮಗ್ ಸಾವಯವದ ಪರ್ಮಿಷನ್ ನಮ್ಮ ಎಡೆಯವ್ರಿಗೆ ಪರ್ಮಿಷನ್ ಕೊಟ್ರಂದ್ರೆ ನಾವು ಈಗ 1,000 ಬೆಲ್ಲಾನಿ ಮಾಡಿ ಮಾರ್ಬೇಕಂತ ನನ್ನ ಕಬ್ಬಿಂದ ಅನಿಸಿಕೆ ಆಗ್ಯದ್ರಿ. ಬಾಳಿ ಅಂತೂ ನೋಡ್ರಿ, ಫಿರಿ ಆಗ್ಲಿ ಆಗ್ಲಿ ಅಥವಾ ನಾವು ಬಾಳಿ ಮಾಡಿದೇವ ಅಂದ್ರೆ ಒಂದ್ ಎಳಕ್ ಬಾಜಾರ್ ರೇಟ್ ಇದ್ರೆ ಬಾಜಾರ್ ಕೊಡ್ಲಿ, ಕೈ ಮೇಲೆ ಮನೆಗೆ ಹಣಿಗೆ ಹಾಕಿ ಮಾಡಿದ್ರೆ ಇದು ನಮ್ಮ ಬಡವಂದಪ್ಪ ನಮಗೆ ಮನೆಗೆ ಯೂಸ್ ಆಗ್ತಾನ. ಇದು 10-8 ವರ್ಷ ನಾ ಬಹಳ ದಿನ ಹಿಡಿದು, ನಾ ಸಣ್ಣಾಗಿದ್ದಾಗ ನಡೆದು ಬಾಳಿ ಹಚ್ಚಗೊತ್ತ ಬರ್ತಾ. ಅದಕ್ಕೆ ಮಾರ್ಕೆಟ್ ಸಮಸ್ಯೆನೇ ಇಲ್ಲ, ಮಾರ್ಕೆಟ್ ಏನ್ ಸಮಸ್ಯೆ ಇಲ್ಲ ರೀ. ಅಗ್ಗರೆ ಮಾರ್ಲಿ ಪಿರಿಯರ್ ಮಾರ್ಲಿ ಹಂಗೆ ಮಾರ್ಲಿ ಬಾಳಿ ಮಾರ್ತದ್ರಿ. ನಂದು 5,000 ಬಾಳಿ ಅದಾರಿ, 5,000 ಬಾಳಿ ಒಳಗೆ 125 ರೂಪಾಯಿ ಒಂದ್ ಗಿಡದಂಗ ನಾ ಇಲ್ಲೇ ಗುಲ್ಬರ್ದವ್ರಿಗೆ ನಾ ಮಾರೀನ್ರಿ. ಅವರೇ ಬಂದು ಹೊಲಕ್ ಬಂದು ಅವರೇ ಕುಯ್ಕೊಂಡು ಒಯ್ಬೇಕ್ರಿ. ಒಂದ್ 4,000 ಗಿಡ ಒಯ್ಬೇಕು, ಐದು ಲಕ್ಷ ರೂಪಾಯಿ ಕೊಡ್ಬೇಕ್ರಿ, ಉಳಿದು ಒಂದ್ ಸಾವಿರದ ಅಂಡಿ ಅಂತವ್ ಇಂತವೆಲ್ಲ ಬಿಟ್ಟು ಉಳ್ಕೊ ನಾವು ಕೈ ಮ್ಯಾಲ ಮಾರದ್ರಿ. ನಾವ್ ಹಂಗೆ ಬಂದಾಗ ಕೈ ಮ್ಯಾಲ ಮನೆಗೆ ಹಣಿಗೆ ಹಾಕಿ ಮಾರ್ಲಕತ್ತಿದ್ದ. ಈಗ ತಾವು ಹೇಳಿದ್ರಿ ಹಾಳ ಮಣ್ಣನ್ನು ಹೊಲಕ್ಕೆ ಹಾಕಿದ್ರಿಂದ ಸಾಕಷ್ಟು ಇಳುವರಿ ಬಂತು ಅಂತ ಹೇಳಿ. ಇದು ಒಂದ್ ಸಲ ಮಣ್ಣು ಹಾಕಿದ್ರೆ ಹಿಂಗ ಎಷ್ಟು ವರ್ಷದ ತನಕ ಇದು ನಮ್ಮ ಹೊಲದೊಳಗೆ ಉಳ್ಕೋತದ ಮತ್ತೆ ನಿರಂತರವಾಗಿ ಒಂದು ಇಳುವರಿ ಇದರಿಂದ ಸಾಧ್ಯ ಅದ ಅಂತೀರಿ? ಇದು ಒಂದು ವರ್ಷ ಹುಡುದ್ರು ಒಮ್ಮೆ ಹುಡುದ್ರೆ ನಮಗೆ ನಿರಂತರವಾಗಿ ಯಾವಾಗಲೂ ಬೆಳೀತಿದ್ದೇವಂತದನ್ನು ಇಲ್ರಿ ಸರ್. ಇದು ನಮ್ಮ ಮನಸ್ಸಿಗೆ ಈಗ ಯಾಕಂದ್ರೆ ಒಂದು ಒಂದು ನಾಲ್ಕು ವರ್ಷ ಐದು ವರ್ಷ ಭೂಮಿದಾಗ ಎಲ್ಲ ಇದಾಗಿದ್ರಂದು ಅದರ ಸತ್ವ ಎಲ್ಲ ಕಡಿಮೆ ಆಯ್ತಂದ್ರೆ ಮತ್ತೊಂದು ಟೈಮ್ ನಾವು ಒಂದು ನಾಲ್ಕೈದು ವರ್ಷ ಮತ್ತೆ ಹಂತವಂತವಾಗಿ ಒಂದು ನಾಲ್ಕು ವರ್ಷಕ್ಕೊಮ್ಮೆ ಒಂದು ಮೂರು ಸರಿ ನಾವು ಹುಡುದಿದೀವಿ ಅಂದ್ರೆ ಪರಂಪರವಾಗಿ ಆ ಭೂಮಿ ಒಳಗೆ ನಾವು ಯಾವಾಗಲೂ ಏನೋ ಹಾಕದೆ ಅಂದ್ರೆ ಪ್ರತಿ ಸಲ ಒಂದು ಹೊಸ ಭೂಮಿಯನ್ನೇ ಹುಡುಕಾಡಬೇಕು. ನಾವು ಹೊಸ ಭೂಮಿಯನ್ನೇ ಹುಡುಕಾಡಿ ಮಾಡ್ಬೇಕು. ಅದು ಒಂದು ಮೂರು ಟೈಮ್ ರೀ, ಇದು ಒಂದು ಸರಿ ಮಾಡಿದ್ರೆ ಏನಿದಾಗಲ್ರಿ, ಅದಕ್ಕೆ ಒಂದು ಎರಡು ಸರಿ ಮೂರು ಸರಿ ಒಂದು ಹಂಗ ಹಾಕಿ ಬಿಟ್ಟೇವ ಅಂದ್ರೆ ಯಾವಾಗಲೂ ಆ ಭೂಮಿಯನ್ನು ಚೆನ್ನಾಗಿರ್ತದೆ. ಈಗ ನಿಮ್ಮ ಹೊಲದೊಳಗೆ ಎರಡು ಹಳ್ಳ ಹರಿದಾವ ಅಂತ ಹೇಳಿದ್ರಿ, ಈ ಹಳ್ಳದೊಳಗೆ ಬಂದಂತಹ ಮಣ್ಣು ಏನಿರ್ತಲ್ಲ ಅದನ್ನ ನಿಮ್ಮ ಹೊಲಕ್ಕೆ ಉಪಯೋಗ ಮಾಡ್ತಾ ಇದ್ರಿ? ನೀವು ಚಿಗ್ಡ್ಯಾಮ್ ಕಟ್ಟಿದ್ರೆ ಹಳ್ಳಿಯಲ್ಲಿ ಅದ್ರಾಗ ನಿಂತಿದ್ದು ತೆಗೆದು ಒಯ್ದು ನಾವು ಹೊಲಕ್ಕೆ ಹಾಕ್ತೇವೆ. ಈಗ ಅದ್ರ ಮುಂದೆ ಹರಿದು ಹೋಗಿದ್ದು ಕೆಳಗೆ ಅದು ಹಳ್ಳಕ್ಕೆ ಹೋಗ್ತದ್ರಿ, ಅದು ಕಟ್ಟಿ ಏನ್ ನಿಂತದ ಅದರಿಂದ ಮಣ್ಣು ಎರಡು ವರ್ಷಗೊಮ್ಮೆ ಮೂರು ವರ್ಷಗೊಮ್ಮೆ ಹೋಳೆ ಎತ್ತಿ ಅದ ಮಣ್ಣಿನ ತೆಗೆದು ನಾವು ಹೊಲಕ್ಕೆ ಉಪಯೋಗ, ಅದರಿಂದ ಬಹಳಷ್ಟು ಅನುಕೂಲ ಆಗ್ತದೆ. ಅನುಕೂಲ ಆಗ್ತದೆ, ಅದೇ ಚಿಗ್ಡ್ಯಾಮ್ ಕಟ್ಟಿ ನೀರಿಂದ ಎರಡು ಬೆನಿಫಿಟ್ ಆಗ್ತದ್ರಿ. ಈ ಕಡೆ ನೀರು ನಿಂತು ಹೋದ್ರ ಭೂಮಿ ಒಳಗೆ ಹಿಂಗಿ ಭಯಂಗ ನೀರಾಗ್ಯದ್ರಿ. ಈಗ ಅದರಿಂದ ಮಣ್ಣು ತಕೊಂಡು ನಾವು ಹೊಲಕ್ಕೆ ಕೊಡಿದ್ರೆ ಹೊಲಕ್ಕೂ ಡೆವಲಪ್. ಈಗ ಯಾರಾದ್ರೂ ನಿಮ್ಮ ಅನುಭವಗಳನ್ನ ಕೇಳಬೇಕು ಅಂತಂದ್ರೆ ಅವರಿಗೆ ನಿಮ್ಮ ನಂಬರ್ ಕೊಡ್ತೀರಿ? ಮೊಬೈಲ್ ನಂಬರ್? ಮೊಬೈಲ್ ನಂಬರ್ ಎಲ್ಲ ಕಡೆ ಕೊಡಿ ಹೇಳ್ರಿ. 99 ರೀ 99 4 5 2 ಪೂಜ್ 2 0 8 1 8 8 8 8. ಈ ನಂಬರ್ಗೆ ಯಾರಾದ್ರೂ ಸಲಹೆ ಸೂಚನೆಗಳನ್ನ ಕೇಳಬಹುದು, ವಿಚಾರ ವಿನಿಮಯ ಮಾಡಬಹುದು, ತಮಗೆ ಏನ್ ಅನಿಸಿದ್ದನ ಅನಿಸಿಕೆಗಳನ್ನ ಹೇಳಬಹುದು. ಅವರಿಗೆ ಹೇಳ್ತಾ ಇದ್ದೆ ಒಂದು ಮಾತು ಹೇಳ್ರಿ, ಸಾವಯವ ಕೃಷಿ ಮಾಡೋದ್ರಿಂದ ರೈತರು ಆರಾಮಾಗಿ ಬದುಕ್ತಾರ, ನಿರಂತರವಾಗಿ ಅವರ ಆರೋಗ್ಯ, ಅವ್ರ ಕುಟುಂಬದ ಆರೋಗ್ಯ ಎಲ್ಲಾ ಒಳ್ಳೆ ರೀತಿಯಿಂದ ಇರ್ತದ, ಅವರಿಗೆ ಸರಿಯಾದಂತಹ ಒಂದು ಇಳುವರಿ ಬರ್ತದ ಅನ್ನುವಂತಹ ಒಂದು ವಿಶ್ವಾಸ ಬೆಳೀತದ ಹೆಂಗ? ಚೆನ್ನಾಗಿ ಬೆಳೀತಾರೆ. ಒಳ್ಳೇದು ಮಲ್ಲಿನಾಥ್ ಕೊಳ್ಳೂರ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಾವು ಏನು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದೀರಿ, ಏನೇನು ಪ್ರಯೋಗಗಳನ್ನ ಅದರೊಳಗೆ ಮಾಡಿರಿ, ಮತ್ತೆ ಯಾವ ರೀತಿಯಾದಂತಹ ಒಂದು ಇಳುವರಿ ತಾವು ತಗೊಳ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ವಿಸ್ತಾರವಾದಂತಹ ಒಂದು ಅನುಭವವನ್ನ ನಮ್ಮ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಕಬ್ಬು, ಬಾಳೆ, ಜೋಳ ಮತ್ತಿತರ ಬೆಳೆಗಳ ಸಾವಯವ ಕೃಷಿ ಕುರಿತು ಮೇಳ್ಕುಂದ ಬಿ ಗ್ರಾಮದ ಮಲ್ಲಿನಾಥ್ ಕೊಳ್ಳೂರ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮರುಪ್ರಸಾರ ಕೇಳಿದಿರಿ. ಈಗ ಅಕ್ಕಮಹಾದೇವಿ ಶಿವಕುಮಾರ್ ಮತ್ತು ಶೈಲಜಾ ಪಾಟೀಲ್ ಅವರಿಂದ ಒಂದು ಸಾಂಪ್ರದಾಯಿಕ ಪದ ಕೇಳೋಣಂತ. ತುಂಬಿದ ಬೆಳದಿಂಗಳ ಗಂಗ ಜಮುನ ಹರೆಯು ಮಲ್ಲಣದ ಮೀಸಲಾಗಿ ಮೈ ತುಂಬ ಒಡೆದು ಕುಡಿದಿಟ್ಟು ದೇವ ತುಂಬಿದ ಬೆಳದಿಂಗಳ ಮನವು ಕಾಮನ ಮನೆಯು ಕಾಯ ಸೊಬಗಿನ ಬಳ್ಳಿ ಪ್ರೇಮೆಲ್ಲ ಉರಳಿಟ್ಟು ಹೂವಾಗಿ ದೇವ ತುಂಬಿದ ಬೆಳದಿಂಗಳ ಮನವು ಮಲ್ಲಿಗೆ ಹೂವ ತನವು ತ್ಯಾಗಿಗೆ ಹೂವ ಕಣ್ಣು ಕಮಲದ ಹೂವೇನು ದೇವ ತುಂಬಿದ ಬೆಳದಿಂಗಳ ಮೂಗು ಸಂಪಿಗೆ ಹೂವ ಕಿರಿಯು ದಸಳ ಹೂವ ಕೆದರಿದ ತಾವರೆ ಮಗ್ಗೇನು ದೇವ ತುಂಬಿದ ಬೆಳದಿಂಗಳ ತುಟಿಯು ತೊಂಡೆಯ ಹಣ್ಣು ದವರೆ ದಾಳಿಂಬರನ್ನು ಬಿರಿದ ಕಲ್ಲಂಗಡಿ ಕಣ್ಣೇನು ದೇವ ತುಂಬಿದ ಬೆಳದಿಂಗಳ ಗದ್ದ ಜ್ಯೋತಿಟ್ಟ ಜೇನು ನೀಲ ಕೋಮಲ ತೋಳು ತುಂಬಿದ ಬಾಳಿ ಕೊನೇನು ದೇವ ತುಂಬಿದ ಬೆಳದಿಂಗಳ ತೋಳ ಚಂದೀರ ಬುಭುಸ ವಜ್ಜಾನ ಕುಸರದ ಗರಿಯ ಮಾಲ ಭಾಸೆ ಸುಳಿ ಸುಳಿ ಹರಿದು ಮೇಲೆ ಹೊಂಕಲಹುವ ಶಿವಗಂಜಿ ಕಾಮೆಂಗಿದರ ಮನೆಯ ಹಸನಗೆ ಮಕ್ಕಳ ಹೊಸ ಬೆಳಕು ಬೀಳುವುದು ಮೈಕಾಂತಿ ಕೂಡಿ ಬೆಳದಿಂಗಳು ದೈವ ತುಂಬಿದ ಬೆಳದಿಂಗಳ ನುಪುರ ಗೆರೆಯ ನುಡಿಸಿ ಹುಡುಗಿಸಲಿಗೆ ಮೈ ಬೀಚಿ ಸೋಗಿಲ್ಲಿ ಕುಣಿವ ನವಿಲೇನು ದೈವ ತುಂಬಿದ ಬೆಳದಿಂಗಳ ಹರಿದುಂಬಿ ದೇವರಾಗಿ ಎರಿ ನಡುವೆ ಮಡುಗಟ್ಟಿ ಕಾಮ ತಿಂತೀನಿ ಪದಕೇನು ದೇವ ತುಂಬಿದ ಬೆಳದಿಂಗಳ ಕಣ ಕಾಲ ಮಣಿ ಮಣಿಸಿ ಬಡು ನಡುವ ಜಾಗಿಸಿ ಬಾಗಿ ಬಾಗಿ ಕಣಕದಂತ ಮೈಯ ಕುಳಿ ಕುಳಿಸಿ ನಡೆವಾಗ ಸೋಗಿನ ಚಂದ್ರ ಬಾಗ್ಯಾನ ಕೋಲು ಕೋಲನ್ನಾದ ಕೋಲು ಕೋಲನ್ನ ಕೋಲ ಕೋಲು ಕೋಲರನ್ನಾದ ಕೋಲು ಕೋಲನ್ನ ಕೋಲ ಸಿಂಗಾರ ಊಟಗೊಂಡು ಸಿಂಗಾರ ತೊಟಗೊಂಡು ಕೋಲು ಕೋಲ ಸಿಂಗಾರ ಗೀತಿ ಗಂಗ ಜಮುನಾ ರನ್ನಾದ ಕೋಲು ಕೋಲನ್ನ ಕೋಲ ಸಿಂಗಾರ ಗೀತಿ ಗಂಗ ಜಮುನಾ ಮೈ ತುಂಬ ಕೋಲು ಕೋಲ ಬಂಗಾರ ಕಾಮನಲ್ಲಿ ದಾಡಿ ರನ್ನಾದ ಕೋಲು ಕೋಲನ್ನ ಕೋಲ ತುಂಬಿ ಬೆಳೆವ ರೂಪ ರಂಬೆ ನಡೆದವ ನೋಡಿ ಕೋಲು ಕೋಲ ನಂಬದಲ್ಲಿ ಕಣ್ಣ ಹರಸದಲ್ಲಿ ಕನ್ನಾದ ಕೋಲು ಕೋಲನ್ನ ಕೋಲ ನಂಬದಲ್ಲಿ ಕಣ್ಣ ಹರಸದಲ್ಲಿ ತೇಲಾಡಿ ಕೋಲು ಕೋಲ ಹರಮೆಚ್ಚು ಗಾನ ಕಲಿಸಿದಳು ರನ್ನಾದ ಕೋಲು ಕೋಲನ್ನ ಕೋಲ ಸೋಮಲಿಂಗನ ಸೇವೆ ಕಾಮಿ ಗಂಗಾ ಜಮುನಾ ಕೋಲು ಕೋಲ ನೇಮದಲ್ಲಿ ಮಾಡಿ ಕುಣಿ ಕುಣಿದು ರನ್ನಾದ ಕೋಲು ಕೋಲನ್ನ ಕೋಲ ನೇಮದಲ್ಲಿ ಮಾಡಿ ಕುಣಿ ಕುಣಿದು ಹಾಡು ತಲಿ ಕೋಲು ಕೋಲ ಇದುವರೆಗೆ ಅಕ್ಕ ಮಹಾದೇವಿ ಶಿವಕುಮಾರ್ ಹಾಗೂ ಶೈಲಜಾ ಪಾಟೀಲ್ ಅವರಿಂದ ಒಂದು ಸಂಪ್ರದಾಯದ ಪದ ಕೇಳಿದ್ರಿ. ಈಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಸಿರಿತನದ ಸಿರಿಧಾನ್ಯಗಳು. ಆಕಾಶವಾಣಿ ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ಸಜ್ಜೆಯಿಂದ ತಯಾರಿಸುವ ವಿವಿಧ ರೀತಿಯ ಆಹಾರ ತಿನಿಸುಗಳು. ಭಾಗವಹಿಸುವ ತಜ್ಞರು ಡಾಕ್ಟರ್ ವೀಣಾ, ಕೃಷಿ ವಿಶ್ವವಿದ್ಯಾಲಯ, ರಾಯಚೂರು. ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಸಿರಿತನದ ಸಿರಿಧಾನ್ಯಗಳು ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಜ್ಜೆಯಿಂದ ತಯಾರಿಸತಕ್ಕಂಥ ವಿವಿಧ ಆಹಾರ ತಿನಿಸುಗಳು ಏನೇನು ತಯಾರಿಸಬಹುದು, ಹೇಗೆ ಅದನ್ನು ಬಳಸಬಹುದು ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ICR ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾದಂಥ ಡಾಕ್ಟರ್ ವೀಣಾ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಇವರಿಂದ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ವೀಣಾ ಅವರೇ. ನಮಸ್ತೆ ಸರ್. ಹೇಳಿ, ಮೊದಲನೇದಾಗಿ ಸಜ್ಜೆಯಲ್ಲಿರ್ತಕ್ಕಂಥ ಪೋಷಕಾಂಶಗಳ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಮನವರಿಕೆ ಮಾಡಿಕೊಡಿ. ನಮ್ಮ ಈ ಸಜ್ಜೆ ಅನ್ನೋದು ತುಂಬಾ ಹಳೆ, ಎಲ್ಲರೂ ಬಳಸ್ತಾ ಇರುವಂತದ್ದು. ಹೌದು, ಹೊಸದಂತದೇನಿಲ್ಲ. ಸೊ ಇದರಲ್ಲಿ ನಮಗೆ ಜಾಸ್ತಿ ಇದನ್ನ ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಆರೋಗ್ಯಕ್ಕೆ ಉಪಯೋಗ ಹೇಗೆ ಅಂದ್ರೆ, ಸೊ ಇದರಲ್ಲಿ ಮೊದಲನೇದಾಗಿ ಹೆಚ್ಚಿನ ನಾರಿನಾಂಶ ಇರುತ್ತೆ. ಇದನ್ನ ಸೇವಿಸೋದ್ರಿಂದ ನಮಗೆ ಕಬ್ಬಿಣಾಂಶನೂ ಸಿಗುತ್ತೆ. ಸೊ ಹಾಗಾಗಿ ಇದು ನಮ್ಮ ದೇಹಕ್ಕೆ ಅಥವಾ ನಮ್ಮ ಆರೋಗ್ಯಕ್ಕೆ ಸೊ ಒಳ್ಳೇದು. ಇನ್ನು ಇದು ಮುಖ್ಯವಾಗಿ ಈ ಡಯಾಬೆಟಿಕ್ ಪೇಷಂಟ್ಸ್, ಸೊ ಅವ್ರಿಗೆ ಒಳ್ಳೇದು. ಇದರಿಂದ ಅವ್ರಿಗೆ ಈ ಸಕ್ಕರೆ ಪ್ರಮಾಣನ ಕಡಿಮೆ ಮಾಡುತ್ತೆ. ಸೊ ಮತ್ತು ಈ ರಕ್ತದೊತ್ತಡ ಇರುತ್ತಲ್ಲ, ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗಾಗಿ ಈ ಸಜ್ಜೆನ ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತ ಹೇಳ್ಬಹುದು. ಇನ್ನು ಮುಖ್ಯವಾಗಿ ಆಹಾರ ತಿನಿಸುಗಳಿಗೆ ಬಂದ್ರೆ ಏನೇನು ಮಾಡಬಹುದು ಸಜ್ಜೆಯಿಂದ ಅಂತಕ್ಕಂಥದ್ದು? ಸಜ್ಜೆ ರೊಟ್ಟಿ ಸೇವಿಸೋದ್ರಿಂದ ನಮ್ಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಸೊ ನಾವು ಯೂಶ್ವಲಿ ನಾವು ಎಲ್ಲ ಈ ಸಿರಿಧಾನ್ಯಗಳ ಬಗ್ಗೆ ಮಾಹಿತಿ ಕೊಡ್ಬೇಕಾದ್ರೆ ಹೇಳ್ತೀವಿ, ದಿನಕ್ಕೆ 3 ಹೊತ್ತು ಊಟ ಮಾಡ್ತೀವಿ, ಅಟ್ ಲೀಸ್ಟ್ 1 ಸಲ ಏನಾದ್ರೂ ನಾವು ಸಿರಿಧಾನ್ಯ ಸೇವಿಸಿ ಅಂತ ಹೇಳ್ತೀವಿ. ಅದು ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಸಜ್ಜೆ ಅಥವಾ ನವಣೆ, ಯಾವ್ದಾದ್ರು ಒಂದನ್ನಾದ್ರೂ 1 ಹೊತ್ತು ಸೇವಿಸಿದ್ರೆ ಸೊ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತೀವಿ. ಸಜ್ಜೆಗೆ ಬಂದ್ರೆ ಸಜ್ಜೆದು ಕಿಚಡಿ, ಈಗ ನಾವು ಅನ್ನದ ಕಿಚಡಿ ಅಥವಾ ಗೋಧಿ ಕಿಚಡಿ ಆ ತರ ಮಾಡ್ತೀವಿ. ಸೊ ಆ ತರ ನಾವು ಸಜ್ಜೆ ಕಾಳುಗಳನ್ನ ರಾತ್ರಿ ನೆನೆಸಬೇಕು, ಅಂದ್ರೆ ಒಂದು 7-8 ತಾಸು. ಸೊ ಯಾಕಂದ್ರೆ ನಾರಿನಾಂಶ ಜಾಸ್ತಿ ಇರುತ್ತೆ. ನಾವು ಹೆಂಗೆ ರೈಸ್ ಬಳಸಿ ಕಿಚಡಿ ಮಾಡ್ತೀವಿ ಆ ತರ ನಾವು 4-5 ತಾಸು ನೆನೆಯಿಟ್ಟಂತಹ ಸಜ್ಜೆನ ಬಳಸ್ಕೊಂಡು ನಾವು ಕಿಚಡಿ ತಯಾರಿಸ್ಕೋಬಹುದು. ಸೊ ಇನ್ನೊಂದು ನಾವು ಸಜ್ಜೆಯಿಂದ ಲಡ್ಡು ಸಜ್ಜೆ ಉಂಡೆನು ಮಾಡ್ಕೋಬಹುದು. ಸೊ ಇದಕ್ಕೆ ನಾವು ಬೆಲ್ಲ ಮಿಶ್ರಣ ಮಾಡಿ ಸ್ವಲ್ಪ ಏಲಕ್ಕಿ ಪುಡಿ ಆ ತರದನ್ನೆಲ್ಲ ಹಾಕಿ ಬೆಲ್ಲದ ಪಾಕ ಹಾಕಿ ಆತರ ಪಾಕ ಮಾಡ್ಕೋಬೇಕು. ಆಣ ಅಂತ ಹೇಳ್ತೀವಲ್ಲ ನಾವೆಲ್ಲ, ಬೇರೆ ಎಲ್ಲ ಉಂಡೆಗಳನ್ನ ಹೆಂಗ್ ಕಟ್ತೀವಿ ಆ ತರದ್ದೆ. ಸೊ ಉಂಡೆ ಮಾಡೋಕ್ಕಿಂತ ಮುಂಚೆ ಹುರಿಬೇಕು. ತುಪ್ಪ ಹಾಕ್ಬೇಕು, ಅದಕ್ಕೆ ತುಪ್ಪ ಹಾಕ್ಬಹುದು. ಸೊ ಅವರವರ ರುಚಿಗೆ ಅನುಗುಣ ಕೆಲವರು ಎಣ್ಣೆನ ಹಾಕ್ತಾರೆ, ತುಪ್ಪ ಹಾಕ್ಬಹುದು, ಏಲಕ್ಕಿ ಪುಡಿ ಆ ತರದ್ನೆಲ್ಲ ಹಾಕೊಂಡು ಸಜ್ಜೆ ಸಿಹಿ ತಿನಿಸುಗಳಂದ್ರೆ ಉಂಡೆ ಮಾಡಬಹುದು. ಮತ್ತೆ ಕಡಬನ್ನು ಮಾಡ್ತಾರೆ. ಸಜ್ಜೆ ಕಡಬು ಅಂದ್ರೆ ಇದನ್ನ ಹಿಟ್ಟು ಇರುತ್ತಲ್ಲ ಚೆನ್ನಾಗಿ ಕುದಿಸಿ ನಂತರ ಅದನ್ನ ಮಿಕ್ಸಿ ಹಾಕೊಂಡು ಅದಕ್ಕೆ ಬೆಲ್ಲ ನಾವ್ ಹೆಂಗೆ ಬೇಳೆನ ಹೆಂಗ ಕುದಿಸ್ಕೋತೀವಿ ಆ ತರ ಕುದಿಸ್ಕೊಂಡು ಮಿಕ್ಸಿಗೆ ಹಾಕೊಂಡು ನಂತರ ಅದನ್ನ ನಾವು ನಾರ್ಮಲ್ ಕಡಬು ಹೆಂಗ್ ಮಾಡ್ತೀವಿ ಆ ತರ ಕಡಬು ಸಿಹಿ ಕಡಬು ಮಾಡ್ತಾರೆ ಕೆಲವರು. ಅಂದ್ರೆ ಕಡಬು ಅದು ಹೇಗೆ ಕಡಬು ಅಂದ್ರೆ ಅದನ್ನ ಕುದಿಸುದ ಅಥವಾ ಕರಿಯುದ ಕರಿಯೋಲೇ ಬೇಯಿಸುದ ಹೇಗದಲ್ಲ ಕರಿಯೋಂತ ಕಡಬು. ಇನ್ನು ಕೆಲವರು ಖಾರದ ಮಾಡ್ತಾರೆ ಅದನ್ನ ಕೆಲವರು ಈ ತರ ಸ್ಟೀಮ್ ಅಂದ್ರೆ ಕುದಿಸೋದನ್ನು ಹಬೆಯಲ್ಲಿ ಬೇಯಿಸೋದು ಆ ತರದನ್ನು ಮಾಡ್ತಾರೆ. ಆ ತರದ ಸಿಹಿ ದಿನಸುಗಳಿಗೆ ಬಂದ್ರೆ ಈ ತರ ಕಡಬು ಅಥವಾ ಲಡ್ಡು ಆ ತರ ಮಾಡ್ಕೋಬಹುದು. ನಮ್ಮ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗಂತಹ ಇಡ್ಲಿ ದೋಸೆ ಪಡ್ಡು ಆ ತರದನ್ನು ಮಾಡ್ಕೋಬಹುದು. ನಾವ್ ಹೆಂಗೆ ಅಕ್ಕಿ ಮತ್ತೆ ಉದ್ದಿನ ಬೇಳೆನ 4-5 ತಾಸು ನೆನಿಟ್ಟು ಮತ್ತೆ ಮಿಕ್ಸಿ ಹಾಕೊಂಡು ರಾತ್ರಿ ಎಲ್ಲ 8-8 ತಾಸು ಬಿಡ್ತೀವಿ ಅದನ್ನ ಫರ್ಮೆಂಟ್ ಆಗಕ್ಕೆ ಹುಳಿ ಬರೋಕೆ. ಯಾವ್ದೇ ಪದಾರ್ಥಗಳು ಬಳಸಕ್ಕಿಂತ ಮುಂಚೆ 4-5 ತಾಸು ನೆನೆ ಇಡ್ಬೇಕು. ಆ ತರ ನೆನೆ ಇಟ್ಕೊಂಡು ಸೊ ಉದ್ದಿನ ಬೇಳೆ ಜೊತೆ ಮಿಕ್ಸ್ ಮಾಡ್ಕೊಂಡು ಅದನ್ನ ಮಿಕ್ಸಿ ಹಾಕಿ ನಂತರ ಅದನ್ನ 8 ತಾಸುಗಳು ಒಂದು ರಾತ್ರಿ ಬಿಟ್ಟು ನಂತರ ಬೆಳಿಗ್ಗೆ ಅದನ್ನ ನಾವು ದೋಸೆ ಅಥವಾ ಇಡ್ಲಿ ಅದನ್ನ ಯಾವ ತರ ಮಾಡ್ತೀವಿ ಆ ತರನೇ ಸೇಮ್ ಬಳಸ್ಕೋಬಹುದು. ಕೆಲವರಿಗೆ ಬೇಕಿದ್ರೆ ಸ್ವಲ್ಪ ಅಕ್ಕಿನೂ ಹಾಕೋಬಹುದು. ಆ ತರನು ಬಳಸ್ಕೊಂಡು ನಾವು ಈ ತರ ಇಡ್ಲಿ ಮಕ್ಕಳಿಗೆ ಕೆಲವರಿಗೆ ಇಷ್ಟ ಆಗ್ಲಿಕ್ಕಿಲ್ಲ ಆ ತರದ್ದು ಇದ್ದಾಗ ಅಷ್ಟು ಮೆತ್ತಗ ಆಗೋದಿಲ್ಲ ಅಂತ ಅನ್ಸುತ್ತೆ. ಸಜ್ಜೆ ಸ್ವಲ್ಪ ಆಗ್ಬಹುದು, ಬಿರ್ಸಿರ್ತವೆ, ಜಾಸ್ತಿ ವ್ಯತ್ಯಾಸ ಇರಲ್ಲ, ತುಂಬಾ ಕಡಿಮೆ, ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ಅಕ್ಕಿದ ಅಕ್ಕಿದ ಆದ್ರೆ ವೈಟ್ ಇರುತ್ತೆ, ಸ್ವಲ್ಪ ಸ್ವಲ್ಪ ಕರಿ ಬಣ್ಣ ಬ್ಲಾಕ್ ಆಗುತ್ತೆ, ಸ್ವಲ್ಪ ಬ್ರೌನ್ ಟೈಪ್, ಸ್ವಲ್ಪ ಗ್ರೀನಿಶ್ ಕಲರ್ ಅಲ್ಲಿ ಬರುತ್ತೆ. ಇದು ಮಕ್ಕಳಿಗೆ ಇಡ್ಲಿ ದೋಸೆ ಆ ತರದೆಲ್ಲ ಇಷ್ಟ, ಆ ತರದ್ ನಾವು ಮಕ್ಕಳಿಗೆ ಇದನ್ನ ತಿನ್ಸ್ಬೇಕಂದ್ರೆ ಈ ತರದ್ದು ಮಾಡ್ಕೋಬಹುದು, ಎಲ್ಲಾ ವಯಸ್ಸಿನವರು ಯೂಸ್ ಮಾಡ್ಕೋಬಹುದು ಇದನ್ನ. ಇನ್ನು ನಾವು ಇದನ್ನ ಸಜ್ಜೆ ಸರಿ ಹಿಟ್ಟು ಅಂದ್ರೆ ಈ ಚಿಕ್ಕ ಮಕ್ಕಳಿಗೆ ಇದನ್ನ ನಾವು ಸರಿ ಹಿಟ್ಟು ಅನ್ನೋದನ್ನ ಎಲ್ಲ ಕೇಳಿದೀವಿ. ಬೇರೆ ಕಾಳುಗಳನ್ನೆಲ್ಲ ಮೊಳಕೆ ಬರೆಸಿ ಅದನ್ನ ಹುರಿದು ಪೌಡರ್ ಮಾಡಿ ಇಟ್ಕೊಂಡು ರಾಗಿಯನ್ನ ತೋಸಿ ಅದನ್ನೆಲ್ಲ ನೆನೆಯಿಟ್ಟು ಮೊಳಕೆ ಬರೋಂಗ್ ಮಾಡಿ ನೆರಳಲ್ಲಿ ಒಣಗಿಸಿ ಹೌದು ಅದರಲ್ಲಿ ಮತ್ತೆ ಬೇರೆ ಬೇರೆ ಧಾನ್ಯಗಳನ್ನ ಮಿಶ್ರಣ ಮಾಡಿ ಸರಿ ಹಿಟ್ಟು ಅಂತ ಮಾಡ್ತಾರೆ ಮಕ್ಕಳು, ಸರಿ ಹಿಟ್ಟು ಮಾಡ್ತಾರೆ. ಹಾಗೆ ನಾವು ಈ ಸಜ್ಜೆಯನ್ನು ಕೂಡ ಚೆನ್ನಾಗಿ ನೆನೆಸಿಟ್ಟು ಆಮೇಲೆ ಅದನ್ನ ಒಣಗಿಸಿ ಹುರಿದು ಪೌಡರ್ ಮಾಡಿದ್ರೆ ಅದು ಮೊಳಕೆ ಬರ್ಸ್ಬೇಕಾ ಬೇಕಾಗಿಲ್ಲ, ಮೊಳಕೆಯನ್ನು ಬರ್ಸಬೇಕಿಲ್ಲ. ಸೊ ಆ ತರದ್ದು ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಉದ್ದಿನಬೇಳೆನ ಹುರಿದು ಅದನ್ನ ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡಿ ಎರಡನ್ನು ಮಿಕ್ಸ್ ಮಾಡಿ ಗಾಳಿ ಆಡದೆ ಇರೋಂತಹ ಡಬ್ಬಗಳಲ್ಲಿ ಹಾಕಿ ಇಟ್ಕೋಬೇಕು. ನಮ್ಗೆ ಬೇಕಾದಾಗ ಒಂದೆರಡು ಸ್ಪೂನ್ ಹಾಕೊಂಡು ನಾವ್ ಹಿಂಗೆ ಗಂಜಿ ಅಥವಾ ಸರಿ ಹಿಟ್ಟು ಬೇರೆ ಮಾಡ್ಕೋತೀವಲ್ಲ ತರ ಮಾಡ್ಕೋಬಹುದು. ಸಿಹಿ ಬೇಕಿದ್ದವರು ಬೆಲ್ಲ ಅಥವಾ ಸಕ್ಕರೆ ಹಾಕೋಬಹುದು. ಆ ತರನು ಈ ಚಿಕ್ಕ ಮಕ್ಕಳಿಗೆ ಇದನ್ನ ಬಳಸಬಹುದು. ನೇರವಾಗಿ ಚಿಕ್ಕ ಮಕ್ಕಳಿಗೆ ಹೇಗೆ ಅನಿಸ್ತದೆ ಸಜ್ಜೆ ಹಿಟ್ಟು ಬಹಳ ಬಿರುಸಿರುತ್ತೆ, ಹಾಡಾಕತ್ತೆ ಹೊಟ್ಟೆಗೆ, ಮಕ್ಕಳಿಗೆ ಡೈಜೆಸ್ಟ್ ಆಗೋದಿಲ್ಲ ಅಂತಂತಾರೆ, ಮಾಡಿಸ್ಕೋಬಹುದು ಇದನ್ನ ಹೇಗೆ? 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಅದನ್ನೆಲ್ಲ ಬಳಸಬಹುದು. ಚಿಕ್ಕ ಮಕ್ಕಳಿಗೆ ಹಾಕಬಾರ್ದು, ತುಂಬಾ ಚಿಕ್ಕ ಮಕ್ಕಳಿಗೆ ಬೇಡ. ಬಟ್ ಇದನ್ನ ತಿನ್ಸೋದ್ರಿಂದ ಅವ್ರಿಗೆ ಯಾವುದೇ ಆರೋಗ್ಯದ ಮೇಲೆ ಅಥವಾ ಅವರ ಜೀರ್ಣ ಶಕ್ತಿಗೇನು ವ್ಯತ್ಯಾಸ ಆಗುದಿಲ್ಲ. ಇನ್ನೊಂದು ಮುಖ್ಯ ಅಂದ್ರೆ ಸಜ್ಜೆದು ಹಾಲು, ಸಜ್ಜೆ ಕಾಳುಗಳನ್ನ ಒಂದು 4-5 ತಾಸು ನೆನೆ ಇಡಬೇಕು ನೀರಲ್ಲಿ. ಆಮೇಲೆ ಚೆನ್ನಾಗಿ ತೊಳೆದು ಸೊ ಅದನ್ನ ನಾವು ಗ್ರೈಂಡರ್ ಗೆ ಹಾಕೋಬೇಕು. ಸೊ ಅವಾಗ ನಮ್ಗೆ ಹಾಲು ವೈಟ್ ಆಗಿ ಹಾಲು ತರ ಬರುತ್ತೆ. ಸೊ ಅದನ್ನ ನೀಟಾಗಿ ಸೋಸ್ಕೋಬೇಕು, ತುಂಬಾ ತೆಳ್ಳಗಿರೋ ಬಟ್ಟೆನ ಬಳಸಿ ಅದನ್ನ ಚೆನ್ನಾಗಿ ಸೋಸ್ಬೇಕು, ಯಾವ್ದೇ ಕಾಳುಗಳು ಬರದೇ ಇರೋಂತ ನೋಡ್ಕೊಂಡು ಅದನ್ನ ಸೋಸಿ ಅದರಿಂದ ನಾವು ಹಾಲು ತೆಗಿಬಹುದು. ಸೊ ಆ ಹಾಲನ್ನು ಕೂಡ ಚಿಕ್ಕ ಮಕ್ಕಳಿಗೆ ಅಥವಾ ದೊಡ್ಡವರು ಯಾರಾದರೂ ಬಳಸಬಹುದು. ಅದನ್ನ ಕುದಿಸಬೇಕು, ನಾರ್ಮಲ್ ಆಗಿ ಹಾಲ್ನ ಹಿಂಗೆ ಬಿಸಿ ಮಾಡ್ತೀವಿ. ಸೊ ಆ ತರ ಬಿಸಿ ಮಾಡಿ ನಂತರ ಅದನ್ನ ನಾವು ಸಜ್ಜೆ ಹಾಲನ್ನ ಕೂಡ ಬಳಸಬಹುದು. ಬೇರೆ ಕಾಳುಗಳಿಗೂ ಈ ತರನೇ ನಾವು ರಾಗಿದ ಹಾಲು ಮತ್ತೆ ಬೇರೆ ನವಣೆ ಬರಗು ಇದ್ರದ್ದು ಹಾಲುಗಳನ್ನೆಲ್ಲ ನಾವು ರಾತ್ರಿ ಪೂರ್ತಿ ನೆನೆಯಿಡಬೇಕು ಅದನ್ನ. ಆಲ್ಮೋಸ್ಟ್ ಒಂದ್ 4-5 ತಾಸು ಅಥವಾ ಹಿಂದಿನ ದಿನ ರಾತ್ರಿ ನೆನೆಟ್ರು ಬರುತ್ತೆ. ಈಗ ಮತ್ತೆ ಏನು ವಿಶೇಷವಾಗಿ ಸಜ್ಜೆಯಿಂದ ಸಂಡಿಗೆ ಹಪ್ಪಳ ಆಮೇಲೆ ಮತ್ ಬೇರೆ ಬ್ರೆಡ್ ಬಿಸ್ಕೆಟ್ ಆತರ ಏನಾರ ಮಾಡಬಹುದಾ ಸಜ್ಜೆಯಿಂದ? ಸಜ್ಜೆಯಿಂದ ಬಿಸ್ಕೆಟ್ ಗಳನ್ನ ನಾವು ತಯಾರಿಸಬಹುದು. ಹೀಗಂಗೆ ನಾವು ನವಣೆ ಬೇರೆ ಕೊರಲೆ ಆ ತರದನ್ನೆಲ್ಲ ಬಳಸಿದೀವಿ. ಸೊ ನಾವು ಸಜ್ಜೆ ಹಿಟ್ಟನ್ನು ಕೂಡ ಬಳಸಬಹುದು ಈ ಬಿಸ್ಕೆಟ್ ತಯಾರಿಕೆಯಲ್ಲಿ, ಬೇಕರಿ ಪದಾರ್ಥಗಳು ಬಂದ್ರೆ ಈ ತರದೆಲ್ಲ ಮಾಡಬಹುದು ಅಂತ ನಾವು ಒಂದು ಮಾಹಿತಿನ ಅವರಿಗೆ ಒದಗಿಸ್ತೀವಿ. ಹೇಗೆ ನಿಮ್ಮಲ್ಲಿ ನಿಮ್ಮ ಒಂದು ಸಂಸ್ಥೆಯಲ್ಲಿ ಸಜ್ಜೆಯಿಂದ ಏನೇನು ಐಟಮ್ಗಳನ್ನು ತಯಾರು ಮಾಡ್ತಾ ಇರ್ತೀರಿ? ತರಬೇತಿಗಳಲ್ಲೆಲ್ಲ ರೈತರಿಗೆ ಮಾಡಿ ತೋರಿಸೋದು, ಮಹಿಳೆಯರಿಗೆಲ್ಲ ಮಾಡ್ತಾ ಇರ್ತೀರಿ ಸಜ್ಜೆಯಿಂದ? ನಾವು ಸಜ್ಜೆಯಿಂದ ಇನ್ಸ್ಟಂಟ್ ಫುಡ್ಸ್ ಅಂತ ಹೇಳ್ತೀವಿ, ಇವೆಲ್ಲ ದೋಸೆ ಇಡ್ಲಿ ಆ ತರದ ಸಿರಿಧಾನ್ಯಗಳ ತರಬೇತಿಯಲ್ಲಿ ಅವ್ರಿಗೆಲ್ಲ ಅದರದ್ದು ಮಾಹಿತಿ ಒದಗಿಸಿದೀವಿ. ಇನ್ನು ಬೇರೆ ಬೇರೆ ಸಿರಿಧಾನ್ಯಗಳಿಂದ ಅವರೆಲ್ಲ ವಿವಿಧ ಪದಾರ್ಥಗಳನ್ನ ಎಲ್ಲ ಮಾಡ್ತಿದ್ದಾರೆ. ಈ ತರ ಚಕ್ಲಿ ಆ ತರದ್ದಲ್ಲೂ ಹೆಂಗೆ ಎಲ್ಲೆಲ್ಲಿ ಅಕ್ಕಿನ ಬಳಸ್ತೀವಿ ಅಲ್ಲೆಲ್ಲ ಈ ಸಿರಿಧಾನ್ಯಗಳನ್ನ ಬಳಸಬಹುದು. ಈಗ ಒಟ್ಟಾರೆ ಸಿರಿಧಾನ್ಯದ ಬೇರೆ ಬೇರೆ ತಾವು ಹೇಳಿದಂಗೆ ತಿನಿಸುಗಳನ್ನ ಮಾಡಿ ಮನೆಯಲ್ಲಿ ತಿನ್ನೋದ್ರಿಂದ ನಮಗೆ ಯಾವ ರೀತಿ ಅನುಕೂಲತೆ ಆಗ್ತವೆ? ಪ್ರತಿನಿತ್ಯ ತಿನ್ನೋದು ಒಳ್ಳೇದಂತೀರಾ ಅಥವಾ ದಿವಸದ ಒಂದ್ ಸಲೆ ಒಂದು ಊಟದಲ್ಲಿ ತಿನ್ನೋದು ಒಳ್ಳೇದಂತೀರಾ? ಹೇಗೆ ತಾವು ಸಲಹೆ ಕೊಡ್ತೀರಿ ಸಜ್ಜೆ? ತಪ್ಪು ಕಲ್ಪನೆಗಳಿದಾವೆ ಸಜ್ಜೆ ಬಗ್ಗೆ. ಹೀಟ್ ಅಂತ ಹೇಳ್ತಾರೆ, ದೇಹದಲ್ಲಿ ಬಿಸಿ ಆ ತರ ಹೀಟ್ ಅಂತ ಹೇಳ್ತಾರೆ. ಆದಷ್ಟು ಚಳಿಗಾಲದಲ್ಲಿ ಸೇವಿಸಿದ್ರೆ ಒಳ್ಳೇದು. ಮತ್ತೆ ನಾವು ಈಗ ಸಜ್ಜೆ ಅಂತೂ ಹೊಸದೇನಲ್ಲ. ಸಜ್ಜೆದ ಇನ್ನೊಂದು ಮಹತ್ವ ಏನಂದ್ರೆ ಇದು ವರ್ಷವಿಡೀ ನಾವು ಬೆಳಿಬಹುದು, ಇದಕ್ಕೆ ಸೀಸನ್ ಆ ತರದೇನಿಲ್ಲ. ಮತ್ತೆ ಅತಿ ಕಡಿಮೆ ಖರ್ಚಿನಲ್ಲಿ ನಾವು ಫಲವತ್ತಾದ ಭೂಮಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಉತ್ಪಾದನೆಯನ್ನು ಮಾಡಬಹುದು. ಮಳೆನೂ ನಮಗೆ ಜಾಸ್ತಿ ಬೇಕು ಅಂತಿಲ್ಲ, ನೀರಿನ ಅವಶ್ಯಕತೆ ಜಾಸ್ತಿ ಬೇಕಂತಿಲ್ಲ, ಮತ್ತೆ ಬೇಗ ಬರುತ್ತೆ. ಆಮೇಲೆ ರೋಗ ರುಜಿನಗಳು ಬಹಳ ಕಡಿಮೆ ಸಜ್ಜೆ, ಇದಕ್ಕೆ ಕೀಟಗಳು ಕಡಿಮೆ, ಹಾಗೆ ವರ್ಷವಿಡೀ ಬೆಳಿಬಹುದು. ಅತಿ ಕಡಿಮೆ ನಾವು ದುಡ್ಡಲ್ಲಿ ಬೆಳೆದು ನಮಗೆ ರೈತರು ಜಾಸ್ತಿ ಲಾಭವನ್ನ ತೆಗೆದುಕೊಳ್ಬಹುದು. ಸಜ್ಜೆಯನ್ನ ಆಹಾರವನ್ನು ಹೊರತುಪಡಿಸಿದ್ರೆ ಮತ್ತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಜ್ಜೆಯನ್ನ ಕಮರ್ಷಿಯಲ್ ಆಗಿ ಹೇಗೆ ಬಳಸ್ತಾ ಇದ್ದಾರೆ? ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲೆಲ್ಲ ಸಜ್ಜೆಗಳು ಹೋಗುತ್ತವೆ, ಫ್ಯಾಕ್ಟರಿ ಹೋಗುತ್ತೆ ಅಂತ ಹೇಳ್ತಾರೆ, ಅಲ್ಲಿ ಸಜ್ಜೆ ಬಳಕೆ ಯಾವ ರೀತಿ ಆಗುತ್ತೆ? ಈಗ ಸಜ್ಜೆ ಈಗ ಎಲ್ಲರೂ ಬೇಡಿಕೆ ಇರೋದ್ರಿಂದ ಸಿರಿಧಾನ್ಯಗಳಿಂದ, ಹಾಗಾಗಿ ಸಜ್ಜೆನ ಎಲ್ಲ ಬೇರೆ ದೇಶಗಳಿಗೆ ಆತರ ಎಲ್ಲ ಕಳಿಸ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಅವರು ಈ ತರ ಸಜ್ಜೆ ಹಿಟ್ಟು ಆಗಿರ್ಬೋದು, ಸಜ್ಜೆ ಕಾಳುಗಳು ಆ ತರದನ್ನ ಬಳಸ್ತಾ ಇದ್ದಾರೆ. ಈಗ ರೈತರು ಸಜ್ಜೆಯನ್ನ ಬೆಳೀತಾರೆ, ಸಜ್ಜೆಯನ್ನ ಬೆಳೆದ್ರೆ ಅದರ ಮೌಲ್ಯವರ್ಧನೆ ಹೇಗೆ ಮಾಡೋದಂತಿರ್ತಾವೆ? ತಾವು ನೇರವಾಗಿ ಮಾರ್ಕೆಟ್ ಹೋಗಿ ಎಪಿಎಂಸಿಗೆ ಹೋಗಿ ಮಾರ್ತಾರೆ ಅಥವಾ ಯಾರೋ ಖರೀದಿ ಬಂದು ಕೊಟ್ಬಿಡ್ತಾರೆ, ಅದಕ್ಕಷ್ಟು ಲಾಭ ಬರೋದಿಲ್ಲ ಸಜ್ಜೆಯನ್ನ ಅಂತಾರೆ. ಹೆಚ್ಚು ಲಾಭ ಪಡ್ಕೋಬೇಕಿತ್ತು ಸಜ್ಜೆ ಬೆಳೆದಂತ ರೈತರು ಅಂದ್ರೆ ಏನ್ ಮಾಡ್ಬೇಕು ಅದನ್ನ? ಈ ಸ್ವಸಹಾಯ ಸಂಘಗಳು ಅಂತ ಏನಿದೆ, ಸೊ ಅವರು ಇದನ್ನ ಹೆಣ್ಮಕ್ಳು ಹೆಣ್ಮಕ್ಳು ಅಷ್ಟೇ ಅಂತಲ್ಲ, ಸೊ ಈ ತರದನ್ನ ಮೌಲ್ಯವರ್ಧಿತ ಪದಾರ್ಥಗಳನ್ನಾಗಿ ಮಾಡೋದು, ಡೈರೆಕ್ಟ್ ಆಗಿ ಹೋಗಿ ಸಜ್ಜೆನೇ ಮಾರೋ ಬದಲು ಸಜ್ಜೆ ರೊಟ್ಟಿ ಮಾಡಬಹುದು, ಹಿಟ್ಟು ಮಾಡಿ ಮಾರಬಹುದು, ಅಥವಾ ಈ ತರದ ಪದಾರ್ಥಗಳನ್ನ ತಯಾರಿಸಬಹುದು. ಸೊ ಈ ತರದನ್ನೆಲ್ಲ ಮಾಡಿಕೊಂಡು ತಮ್ಮ ಆದಾಯನ ದ್ವಿಗುಣಗೊಳಿಸ್ಕೋಬಹುದು ರೈತರು. ಮತ್ತೆ ವಿಶೇಷವಾಗಿ ಏನ್ ಹೇಳ್ತೀರಿ ಸಜ್ಜೆ ಬಗ್ಗೆ ನಮ್ಮ ಕೇಳುಗರಿಗೆ? ಸಜ್ಜೆ ಸೇವಿಸೋದ್ರಿಂದ ನಮ್ಮ ಮುಂಚೆ ಹೇಳಿದ ಇದರಲ್ಲಿ ನಾರಿನಾಂಶ ಜಾಸ್ತಿ ಇದೆ, ಸೊ ಹಾಗಾಗಿ ರಕ್ತಹೀನತೆ ಇದ್ದವ್ರಿಗೂ ತುಂಬಾ ಒಳ್ಳೇದು. ಈ ತರ ಬಿಪಿ ಶುಗರ್ ಸೊ ಅವ್ರಿಗೆಲ್ಲ ಈ ಸಕ್ಕರೆ ಪ್ರಮಾಣ ದೇಹದಲ್ಲಿ ಕಡಿಮೆ ಆಗುತ್ತೆ ಸೇವಿಸ್ಕೊಂತ ಹೋದ್ರೆ. ತುಂಬಾ ಸುಮಾರು ಜನ ನಮಗೆ ಉದಾಹರಣೆ ಇದ್ದಾರೆ, ಈ ಸಿರಿಧಾನ್ಯಗಳನ್ನ ಸೇವಿಸಿ ಅವರು ತಮ್ಮ ಡಯಾಬಿಟಿಕ್ಸ್ ನ ಸಂಪೂರ್ಣವಾಗಿ ಹೋಗಿಸಿಕೊಂಡವರು ಇದ್ದಾರೆ. ಅವರು ಒಂದು 12 ವರ್ಷದಿಂದ ಸಿರಿಧಾನ್ಯಗಳನ್ನ ಬಳಸ್ತಾ ಇದ್ದಾರೆ, ಅವರು ಇವಾಗ ಶುಗರ್ ಅವ್ರಿಗೆ ನಾರ್ಮಲ್ ಆಗಿ ಬಂದ್ಬಿಟ್ಟು ನಾರ್ಮಲ್ ಆಗಿದೆ, ಶುಗರ್ಗೆ ಹೋಗೋದಿಲ್ಲ ಒಂದ್ಸಲ ಬಂದ್ರೆ ಅಂತ ಹೇಳ್ತಾರೆ. ಬಟ್ ಅವರು ಒಂದು ಪ್ರತ್ಯಕ್ಷ ಉದಾಹರಣೆ ಅಂತ ಉದಾಹರಣೆ. ಪ್ರತಿನಿತ್ಯ ಅವರು ಸಿರಿಧಾನ್ಯದ ಊಟವನ್ನು ಸಿರಿಧಾನ್ಯ ಮಾಡ್ತಿದ್ರೆ, ಅವರು ಸಿರಿಧಾನ್ಯ ಬೆಳೀತಿದ್ದಾರೆ. ಇವಾಗ ನಮ್ಮ ವಿಶ್ವವಿದ್ಯಾಲಯದಲ್ಲೇ ಸಿರಿಧಾನ್ಯಗಳ ಘಟಕದ ಇದು ತಗೊಳ್ಕೊಂಡು ಮಾರಾಟ ಮಾಡಿ ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಅಂದ್ರೆ ಒಟ್ಟಾರೆ ಸಜ್ಜೆಯನ್ನ ದಿನನಿತ್ಯ ರೈತರು ಬಳಸೋದು ಬಹಳ ಒಳ್ಳೇದು. ಅವರಲ್ಲಿ ತಪ್ಪು ಕಲ್ಪನೆಗಳಾದವು, ಸಜ್ಜೆ ಊಟ ಮಾಡೋದ್ರಿಂದ ಹೀಟ್ ಆಗತ್ತೆ, ಕಾವಾಗತ್ತೆ, ಬ್ಯಾಸಿಗೆಯಲ್ಲಿ ಊಟ ಮಾಡಬಹುದು ಅಂತಕ್ಕಂತ ಒಂದೊತ್ತು ಊಟ ಮಾಡೋದ್ರಿಂದ ಏನು ಆಗೋದಿಲ್ಲ. ಆಮೇಲೆ ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರೋದ್ರಿಂದ ಸಜ್ಜೆಯಲ್ಲಿ ರೈತರು ಸಜ್ಜೆ ಅಂದ್ರೆ ಒಂಥರ ಮೊದಲೆಲ್ಲ ಒಂಥರ ಅದಕ್ಕೆ ಇಂಪಾರ್ಟೆನ್ಸ್ ಅಥವಾ ಮಹತ್ವ ಕೊಡ್ತಾ ಇರಲಿಲ್ಲ. ಅದಕ್ಕೆ ಮೊದಲು ಕೊಡ್ತಾ ಇರೋದು ನಮ್ಮ ಹಿಂದಿನ ದಿನಗಳಲ್ಲಿ ನೋಡಿದಾಗ ಅಕ್ಕಿಯನ್ನಂದ್ರೆ ಬಹಳ ಹುರುಪು ಕೊಟ್ಟು ಊಟ ಮಾಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಸಜ್ಜೆ ಇದೆ, ವಿಶೇಷವಾಗಿ ಶ್ರೀಮಂತರ ಆಹಾರವಾಗ್ತಾ ಇದೆ ಸಜ್ಜೆ. ಹೌದು, ಮುಂಚೆದನ್ನ ಯಾರು ನೋಡ್ತಾನೆ ಇದ್ದಿಲ್ಲ, ಇವಾಗ ಅದು ಶ್ರೀಮಂತರ ಆಹಾರ ಆಗಿದೆ. ಮತ್ತೆ ಅದರದ್ದು ಬೆಲೆನೂ ಕೂಡ ಜಾಸ್ತಿ ಆಗ್ತಿದೆ, ಅದರಿಂದ ರೈತರು ಅದರದ್ದು ಬೆಳೆಯೋದ್ರಲ್ಲಿ ಚೆನ್ನಾಗಿ ಒಲವು ತೋರಿಸಿದ್ರೆ ಅವ್ರಿಗೆ ಲಾಭ ದೊರೆಯುತ್ತೆ ಅಂತ ಹೇಳ್ಬೋದು. ಒಳ್ಳೇದು ಡಾಕ್ಟರ್ ವೀನಾ ಅವರೇ, ಇದುವರೆಗೆ ಈ ಒಂದು ಸಜ್ಜೆಯಲ್ಲಿ ಒಂದು ಮೌಲ್ಯವರ್ಧನೆ ಮತ್ತು ಸಜ್ಜೆಯಿಂದ ಏನೇನು ಆಹಾರ ಪದಾರ್ಥಗಳನ್ನು ತಯಾರಿಸಬಹುದಂತಕ್ಕಂತ ವಿಚಾರವನ್ನು ಹೇಳಿದ್ರಿ. ಒಂದು ವಿಚಾರ ನಮ್ಮ ಕೇಳುಗರು ರೈತ ಬಾಂಧವರು ಗಮನಿಸಬೇಕು, ಸಜ್ಜೆ ಬಗ್ಗೆ ತಾತ್ಸಾರ ಮನೋಭಾವನೆ ಬೇಡ. ನಿಮ್ಮ ಒಂದು 10 ಎಕರೆ ಹೊಲ ಇತ್ತಂದ್ರೆ ಅದರಲ್ಲಿ 1 ಎಕರೆ ಆದರೂ ಸಜ್ಜೆಯನ್ನ ಬೆಳೆದು ನಿಮ್ಮ ಮನೆ ಮಟ್ಟಿಗೆ ಉಪಯೋಗ ಮಾಡ್ರಿ, ಮತ್ತು ನಿಮ್ಮ ಬೀಗರಿಗೆ ಬಿದ್ದರಿಗೆ ಒಂದು ಸಜ್ಜೆಯನ್ನ ಕೊಟ್ಟು ಸಜ್ಜೆ ರೊಟ್ಟಿ ಮಾಡಿಕೊಂಡು ತಿನ್ನಲಿಕ್ಕೆ ಪ್ರೋತ್ಸಾಹ ಕೊಡ್ರಿ. ಮತ್ತು ಹಳ್ಳಿಯಲ್ಲಿ ಯಾರು ಸಜ್ಜೆ ಬೇಡ್ತಾರೆ ಅವರಿಗೆಲ್ಲ ಸಜ್ಜೆಯನ್ನು ಕೊಟ್ಟು ಎಲ್ಲರಿಗೂ ಸತ್ವಯುತವಾದಂತ ಆಹಾರವನ್ನ, ವಿಶೇಷವಾಗಿ ನಮ್ಮ ಒಂದು ಜಿಲ್ಲೆಯಲ್ಲಿ ರಕ್ತಹೀನತೆಯಿಂದ ಸಾಕಷ್ಟು ಜನ ಬಳಲ್ತಾ ಇದ್ದಾರೆ, ಅವರೆಲ್ಲ ಸಜ್ಜೆಯನ್ನ ಊಟ ಮಾಡೋದ್ರಿಂದ ಖಂಡಿತ ಒಂದು ಹೊತ್ತಾದ್ರು ಸಜ್ಜೆ ಅನ್ನ ಇರಬಹುದು, ಸಜ್ಜೆ ನೂತ್ರ ಇರಬಹುದು, ಸಜ್ಜೆ ಅಂಬ್ಲಿ ಇರಬಹುದು, ಸಜ್ಜೆ ರೊಟ್ಟಿ ಇರಬಹುದು, ನೀವು ಹೇಳಿದಂಗೆ ಸಜ್ಜೆ ಕಡುಬಿರಬಹುದು. ಆಮೇಲೆ ಸಜ್ಜೆಯಿಂದ ಲಡ್ಡು ಮಾಡ್ತಾರೆ, ಉಂಡೆ, ಸಜ್ಜೆ ಉಂಡೆ ಬಹಳ ಫೇಮಸ್, ಪಂಚಮಿಯಲ್ಲೆಲ್ಲ ಮಾಡ್ತಾರೆ, ಹಳ್ಳಿಯಲ್ಲೆಲ್ಲ ಮೊದಲೆಲ್ಲ ಮಾಡ್ತಾ ಇದ್ರು, ಸಜ್ಜೆ ಉಂಡೆ ಇರಬಹುದು, ಇವನ್ನೆಲ್ಲ ಮಾಡ್ತಾ ದಿನನಿತ್ಯ ಆಹಾರದಲ್ಲಿ ಬಳಸೋದ್ರಿಂದ ಬಹಳಷ್ಟು ಒಂದು ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ರಕ್ತಹೀನತೆ ಇರಬಹುದು, ಶುಗರ್ ಪೇಷಂಟ್ ಅಥವಾ ಡಯಾಬಿಟಿಕ್ ಇರಬಹುದು, ಮತ್ತು ರಕ್ತದ ಒತ್ತಡ, ಇವೆಲ್ಲ ಕಾಯಿಲೆಗಳಿಂದ ದೂರವಾಗಲಿಕ್ಕೆ ಸಾಧ್ಯ ಆಗುತ್ತೆ. ಸಜ್ಜೆಯನ್ನ ಬೆಳೀಲಿಕ್ಕೆ ರೈತರು ಮುಂದೆ ಬರಲಿ, ಅದರ ಬಳಕೆಯನ್ನ ಮಾಡಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. छोटे छोटे धंधे या बड़े कामों में, फूलों के परिहास सब्जियों के बागानों में, सोलर बदल रहा है रात को उजालों में, इंक्लूजन से टेक्निकल रेवल्यूशन हर जगह जमा रहा है पावर का में। देश की मुख्य धारा से जोड़ रहा है नाबार्ड। गांव बढ़े तो देश बढ़े। चल पड़े है गांव, चल पड़ा इंडिया, इंडिया। ಇದುವರೆಗೂ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಿ ಮಾವಲತ್ತಿ, ಸಹಕಾರ ಬಿ ನರಸಿಂಹಲು. ರಾಯಚೂರು, ಕಲಬುರಗಿ ಹಾಗೂ ಹೊಸಪೇಟೆ ಕೇಂದ್ರದಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಈಗ ಅಕ್ಕ ಮಹಾದೇವಿ ಶಿವಕುಮಾರ್ ಮತ್ತು ಶೈಲಜಾ ಪಾಟೀಲ್ ಅವರಿಂದ ಇನ್ನೊಂದು ಸಾಂಪ್ರದಾಯದ ಪದ ಕೇಳೋಣಂತ. ದಾಸ್ಮಯನೇ ದೇವಂಗದೋಸ್ತರವೈ ಜಗದೀಶ ಸಂಗಯ್ಯತಾ ಬೇಡ ಬಂಧ, ದಾಸ್ಮಯನೇ ದೇವಂಗದೋಸ್ತರವೈ ಹರ ಬ್ರಹ್ಮ ಕೃಷ್ಣಯ್ಯ ಉಂಕಿಯ ಹೂಡಿ ಹದಿನಾರು ಗಾವುದ ಎಳೆಗಳ ಕೆಚ್ಚಿ, ಹದಿನಾರು ಗಾವುದ ಎಳೆಗಳ ಕೆಚ್ಚಿ, ಲಾಕೇಶ ನಂಬು ಲಾಲಿಯ ತಿರುವಿ, ಭೂಮಿ ತೂಕದೊಂದು ಸ್ತ್ರವನೇದ ದಾಸ್ಮಯ್ಯನೇದ ದೇವಂಗದೋಸ್ತರವೈ ಜಗದೀಶ ಸಂಗಯ್ಯ ತಾ ಬೇಡ ಬಂದಾಯ್, ದಾಸ್ಮಯ್ಯನೇದ ದೇವಂಗದೋಸ್ತರವೈ ಹರ ಬ್ರಹ್ಮ ಕೃಷ್ಣಯ್ಯ ಉಂಕಿಯ ಹೂಡಿ ಹದಿನಾರು ಗಾವುದ ಎಳೆಗಳ ಕೆಚ್ಚಿ, ಹದಿನಾರು ಗಾವುದ ಎಳೆಗಳ ಕೆಚ್ಚಿ, ಲಾಕೇಶ ನಂಬು ಲಾಲಿಯ ತಿರುವಿ, ಭೂಮಿ ತೂಕದೊಂದು ಸ್ತ್ರವನೇದ ದಾಸ್ಮಯ್ಯನೇದ ದೇವಂಗದೋಸ್ತರವೈ ಜಗದೀಶ ಸಂಗಯ್ಯ ತಾ ಬೇಡ ಬಂದ, ದಾಸ್ಮಯ್ಯನೇದ ದೇವಂಗದೋಸ್ತರವೈ ದಂಡ ಕೋಲುಗಳ ಜೋಳಿಗಿನೆದು ದುಂಡುಗರ ಪುತ್ರಿ ಸೂಲವನೆದು, ದುಂಡುಗರ ಪುತ್ರಿ